ಕೃಷಿ ವಿದ್ಯೆಯೇ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ವಿವಿಧ ಭತ್ತದ ತಳಿಗಳನ್ನು ಬೆಳೆಯುತ್ತಿರುವ ಸುಮಾಪೇಟೆ ತಾಲೂಕು ಶುಂಠಿಕೊಪ್ಪ ಸಮೀಪದ ಕಾನ್ಬೈಲ್ ಗ್ರಾಮದ ಚೀಕಂಡ ಚೋಮಣಿ ರಘು ಅವರೊಡನೆ ಸಂದರ್ಶನ. ರೈತ ಬಾಂಧವರೇ, ಕೇಳುಗರೆ, ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಜನ ಭತ್ತವನ್ನ ಈಗಲೂ ಸಾಗುವಳಿ ಮಾಡ್ತಾ ಇದ್ದಾರೆ. ಕೆಲವೊಬ್ಬರಂತೂ ಒಂದೇ ಒಂದು ತಳಿಯನ್ನ ತಪ್ಪದೆ ಬೆಳೆಯೋದಿದೆ. ಕೆಲವೊಬ್ಬರಿಗೆ ಬೇರೆ ಬೇರೆ ತಳಿಗಳನ್ನ ಸಾಗುವಳಿ ಮಾಡುವ ಆಸಕ್ತಿ. ಇವತ್ತು ಸೋಮಾರ್ಪೇಟೆ ತಾಲೂಕು ಶುಂಠಿಕೊಪ್ಪ ಹತ್ತಿರ ಇರುವ ಕಾನುಬೈಲು ಗ್ರಾಮದ ಚೀಕಂಡ ಚೋಮಣಿ ರಘು ಅವರ ಭತ್ತದ ಕೃಷಿಯಲ್ಲಿನ ಅನುಭವಗಳನ್ನ ಬಿತ್ತರಿಸಿದ್ವಿ. ಚೋಮಣಿ ರಘು ಅವರು ಹತ್ತಾರು ರೀತಿಯ ಭತ್ತದ ತಳಿಗಳನ್ನ ಬೆಳ್ಕೊಂತ ಬಂದಿದ್ದಾರೆ, ಗಮನಿಸಿದರೆ ಹೊಸ ಹೊಸ ತಳಿಗಳ ಪ್ರಯೋಗವನ್ನ ಮಾಡ್ತಾ ಇರ್ತಾರೆ. ಕಾಫಿಯನ್ನು ಸಾಗುವಳಿ ಮಾಡುತ್ತಿರುವ ಚೋಮಣಿ ರಘು ಅವರು ಇವತ್ತು ಅವರ ಅನುಭವಗಳೊಂದಿಗೆ ವಿಷಯಗಳನ್ನ ಮಂಡಿಸ್ತಿದ್ದಾರೆ. ಚೋಮಣಿ ಅವರೇ ನಮಸ್ಕಾರ. ನಮಸ್ಕಾರ. ತಾವು ಏನು ಓದಿದ್ದು? ಹತ್ತನೇ ತರಗತಿ ಸರ್. ಹಾ, ಯಾವಾಗ ಓದಿದ್ರಿ? ನಾನು 1970 ಸರ್. ಓಹೋ, ಏನಾದ್ರೂ ಬೇರೆ ಕೆಲಸಗಳು ಮಾಡಿದ್ರ ನೇರವಾಗಿ ಕೃಷಿಗೆ ಬಂದ್ರೆ? ಇಲ್ಲ ಸರ್, ಸ್ವಲ್ಪ ತಾಪತ್ರ ಆಯ್ತಲ್ಲ ಸರ್, ಮನೇಲಿ ಬಡ ಕುಟುಂಬದ ಬೆಳೆದನು ನಾನು, ನಮ್ಮ ತಂದೆ ಏನು ಮಾಡಿರ್ಲಿಲ್ಲ. ಹಾಗೆ ನಾನು ರೈತ ಕೆಲಸ ಮಾಡಿದ್ದೆ ಸರ್, ಫ್ಯಾಕ್ಟ್ರಿಲಿ ಇದ್ದೆ. ಹಾಗೇನೆ ಲಿಕ್ಕರ್ ಕಂಪನಿ ಸೇರ್ಕೊಂಡೆ ಸರ್, ಹಾಗೆ ಬಾರ್ಲ್ ಎಲ್ಲ ವರ್ಕ್ ಮಾಡಿದೆ ಸರ್. ಹಾಗೇನೆ ಎಲ್ಲಾ ಮುಗಿದು ಲಾಸ್ಟ್ ಗೆ ಏನು ಬೇಡ ಅಂದ್ರೆ ಬಿಟ್ಟು 1987 ಮದ್ವೆ ಆಯ್ತು ಸರ್. ಮದ್ವೆ ಆದ್ಮೇಲೆ ಇನ್ನು ಕೆಲ್ಸಕ್ಕೂ ಚೆನ್ನಾಗಿಲ್ಲ, ಮಕ್ಕಳು ಆಯ್ತು. ಹಾಗೇನೆ ಮನೆಗೆ ಬಂದ ಇನ್ನು ಬೇರೆ ದಾರಿ ಇಲ್ಲದೆ ದುಡಿಮೆಗೆ ಹಿಡ್ಕೊಂಡೆ ಸರ್, ಗದ್ದೆ ಕಾಫಿ. ಮೇಜರ್ ಆಗಿ ಗದ್ದೆನೆ ಮಾಡಿದೆ ಸರ್ ಮೊದಲಾಗಿ. ಹಾಗೇನೆ ನಾನೇ ದೊಡ್ಡದು ಸಣ್ಣ ಸಣ್ಣದಾಗಿ ತೋಟ ಎಲ್ಲ ಮಾಡಿದೆ ಸರ್. ಹಾಗೇನೆ ಈಗ ಸ್ವಲ್ಪ ಒಂದು ಮಟ್ಟಕ್ಕೆ ಬಂದು ತಲುಪಿದೀನಿ ಸರ್. ನಿಮ್ಮ ತಂದೆಯವ್ರ ಜಮೀನ ನೀವ್ ಮಾಡಿದ್ದ ಜಮೀನು? ತಂದೆಯವ್ರ ಜಮೀನು ಇದೆ ಸರ್, ನನ್ನ ತಾಯಿ ಆಸ್ತಿ ಸ್ವಲ್ಪ ಸಿಕ್ಕಿದೆ ಸರ್. ಹಾಗೇನೆ ನಾನು ತಂದೆ ಊರಲ್ಲಿ ಇಲ್ಲ ಸರ್, ಈಗ ತಾಯಿ ಜಮೀನಿಗೆ ಬಂದು ಇಲ್ಲಿ ಸೆಟ್ಲ್ ಆಗಿದ್ದೀನಿ ಸರ್. ಮೂಲ ಊರು ಯಾವ್ದು? ತಂದೆ ಊರು ಅಂದ್ರೆ ಅಂದಗೋವೆ ಗ್ರಾಮ ಸರ್. ಅದು ಅಂದಗೋವೆ. ನಮ್ಮ ಅಜ್ಜಿಗೆ ಎರಡು ಹೆಣ್ಮಕ್ಳು, ಹಾಗೇನೆ ಹೆಣ್ಮಕ್ಳಿಗೆ ಪಾಲು ಸಿಕ್ತಲ್ಲ ಸರ್, ನಮ್ಮ ತಾಯಿ ಅಕ್ಕನ ಕಡೆಯವರು ಮಾರಿ ಹೋಗ್ಬಿಟ್ರು, ನಮ್ಮ ತಾಯಿ ಇಲ್ಲೇ ಸೆಟ್ಲ್ ಆಗಿದ್ರು ಸರ್. ಹಾಗೇನೆ ನಮ್ಮಲ್ಲಿ ಸೆಟ್ಲ್ ಆಗಿದೆ ಸರ್. ಕಾನಬೈಲಿಗೂ ಅಂದಗೋವಿಗೂ ಎಷ್ಟು ದೂರ ಆಗ್ತದೆ? 2 ಕಿಲೋಮೀಟರ್ ಅಷ್ಟೇ ಸರ್. ಈಗ ಒಟ್ಟು 5 ಎಕರೆ ಜಮೀನ್ ಅಲ್ವಾ? ಹೌದು, ಇಲ್ಲಿಂದ ಅಲ್ಲಿ ಹೋಗಿ ಗದ್ದೆ ಮಾಡ್ತಿದ್ದೆ ಸರ್ ನಾನು. ಮೊದಲು ನನ್ನ ಗದ್ದೆ ಅಲ್ಲದೆ ಬೇರೆಯವ್ರ ಗದ್ದೆ ಸಮೇತ ಮಾಡ್ತಿದ್ದೆ ನಾನು, ಗುತ್ತಿಗೆ ವಾರ ಹೀಗೆಲ್ಲ ಮಾಡ್ತಿದ್ದೆ ಸರ್ ನಾನು. ಮನೆಯಲ್ಲಿ ಯಾರ್ಯಾರು ಇದ್ದೀರಿ? ಮನೆಯಲ್ಲಿ ನಾನು, ನನ್ನ ಮಗ, ನನ್ನ ಪತ್ನಿ, ಮೂರು ಜನ ಇದ್ವಿ ಸರ್. ಮಗಳು ಒಬ್ಬಳು ಇದ್ಲು ಸರ್, ಅವರು ತೀರ್ಕೊಂಡ್ಬಿಟ್ಲು ಸರ್. ಹಾಗೆ ನಾವು ಮೂರು ಜನ ಇದ್ವಿ. ಮಗ ಏನ್ ಓದಿದಾರೆ? ಮಗ PUC ಸರ್. ಇನ್ನು ಓದ್ತಾರೆ ಅಥವಾ ಮುಗಿಸಿದಾರೆ? ಇಲ್ಲ ಇಲ್ಲ ಇಲ್ಲ, ಮುಗಿಸಿದಾರೆ. ಗುತ್ತಿಗೆ ಕೆಲಸ ಮಾಡ್ತಾನೆ ಸರ್, ವೆಹಿಕಲ್ ಇಟ್ಕೊಂಡ್ಮೇಲೆ. ಹಾಗೇನೆ ಅಲ್ಲಿ ಯಾರಾದ್ರು ಕರೆದ್ರೆ ಬಾಡಿಗೆ ಹೋಗೋದು, ಮತ್ತೇನಾದ್ರು ಸೌದೆ ಟಿಂಬರ್ ಕೆಲವೆಲ್ಲ ಸಣ್ಣ ಪುಟ್ಟ ಮಾಡ್ತಾ ಇರ್ತಾನೆ ಸರ್. ಒಳ್ಳೆ ತೊಡಗಿಸ್ಕೋಬೇಕು, ಅನುಭವ ಆಗ್ಬೇಕಲ್ವಾ? ಹೌದೌದು. ನಿಮ್ಮ ಶ್ರೀಮತಿಯವ್ರ ಹೆಸರೇನು, ನಿಮ್ಮ ಪುತ್ರನ ಹೆಸರೇನಂದ್ರಿ? ನನ್ನ ಶ್ರೀಮತಿ ಹೆಸರು ಕಲ್ಪನಾ ದೇವಿ ಅಂತ ಸರ್. ಮಗನ ಹೆಸರು ಶರತ್. 5 ಎಕರೆಯಲ್ಲಿ ಸೊಗಸಾಗಿ ಜೀವನ ಮಾಡಬಹುದು ಅಲ್ವಾ? ಹೌದೌದು ಸರ್, ಹೌದು. ಮನುಷ್ಯನಿಗೆ ಎಷ್ಟು ಮಾಡಿದ್ರು ಸಾಲದೆ ಇನ್ನೂ ಮಾಡಬೇಕು ಮಾಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆದ್ರೂ 5 ಎಕರೆಯಲ್ಲಿ ಆದ್ರೆ ಅವನಿಗೆ ಆರೋಗ್ಯ ಇದ್ದು ತಾಕತ್ ಇದ್ರೆ ಮಾಡಬಹುದು ಅಲ್ವಾ? ಈಗಿನ ಕಾಲದಲ್ಲಿ ಸರ್ ಆಳುಗಳ ಸಮಸ್ಯೆ ತುಂಬಾ ಸರ್. ಯಾಂತ್ರಿಕ ಬೇಸಾಯ ಇನ್ನಷ್ಟು ಬಂದಿದ್ರೆ ನಮ್ಮ ರೈತರಿಗೆಲ್ಲ ತುಂಬಾ ಒಳ್ಳೇದು ಅಂತ ಆಗ್ತಾ ಉಂಟು. ಕಾಫಿ ತೋಟ ಎಷ್ಟಿದೆ? ಇನ್ನು ಏನು ಬೆಳೆಗಳನ್ನ ಮಾಡ್ತೀರಿ ಹೇಳಿ? ಕಾಫಿ ಒಂದು 3 ಎಕರೆ ಇದೆ ಸರ್, ಮತ್ತೆ ಅದರಲ್ಲಿ ಕಾಳು ಮೆಣಸಿದೆ ಸರ್. ಕಾಫಿ ಯಾವ್ದು, ಅರೇಬಿಕಾ ರೋಬಸ್ಟಾ? ರೋಬಸ್ಟಾ ಇದೆ ಸರ್, ಕಾಂಜಿಸಿ ಹಾಕಿದ್ದೆ. ಅದರ ಮಧ್ಯದಲ್ಲಿ ಇಂಟರ್ಪ್ಲಾಂಟ್ ಅರಬಿ ಹಾಕಿದ್ದೀನಿ ಸರ್, ಚಂದ್ರಗಿರಿ. ಮತ್ತೆ ಸ್ಟೈಲಿಗೆ ಏಲಕ್ಕಿ ಹಾಕಿದ್ನಿ ಸರ್, ನೆಲ್ಲಾಣಿ. ಏಲಕ್ಕಿ ಎಷ್ಟು ಗಿಡಗಳಿದಾವೆ? ಇಲ್ಲ ಸರ್, ಹೊಸದಾಗಿ ಹಾಕಿದ್ನಿ. ನಮ್ಮ ಹಳೆಯ ಒಬ್ರು ನರ್ಸರಿ ಮಾಡಿದಾರೆ ಸರ್, ಹೊಸಕೋಟೆಯಲ್ಲಿ ಮಾರುತಿನಗರದಲ್ಲಿ ಆದಿ ನರ್ಸರಿ ಅಂತ ಹೇಳ್ಬಿಟ್ಟು ಅವರು ಹೊಸ ಹೊಸ ಪ್ರಯೋಗ ಮಾಡ್ತಾ ಇರ್ತಾರೆ ಸರ್. ಹಾಗೇನೆ ನಾನು ತಂದು ಹಾಕಿದ್ನಿ ಸರ್, ಅವರು ಕಾಫಿ ಅಂತೆ ಪೇಪರ್ ಅಂತೆ ಎಲ್ಲದವರು ಆದಿ ಪೇಪರ್ ಅಂತ ಒಂದು ಮಾಡಿದ್ದಾರೆ. ಹಾಗೇನೆ ಆದಿ ಪೇಪರ್ ಸಮೇತ ತಂದು ನಟ್ಟಿದ್ದೀನಿ ಸರ್ ನಾನು. ಯಾರು ಅವ್ರ ಹೆಸರೇನಂತೆ? ಪೂಣಚ್ಚ ಅಂತ ಸರ್. ನಾಪಂಡ ಪೂಣಚ್ಚ. ನಾಪಂಡ ಪೂಣಚ್ಚ ಸರ್. ಅವ್ರಿಗೂ ನಿಮ್ಗೂ ಎಷ್ಟು ದೂರ ಆಗುತ್ತೆ? ಅವ್ರಿಗೆ ನಮಗೊಂದು 4 ಕಿಲೋಮೀಟರ್ ಆಗ್ಬೋದು. ನಪ್ಪಂಡ ಪುಣ್ಣಚ್ಚವರು ಹೇಗೆ ನಿಮ್ಮ ಸಂಬಂಧಿಕರಾಗಬೇಕು? ಅವರು ನಮ್ಮ ಅಣ್ಣನ ಮಗಳ ಮದುವೆ ಸರ್, ನನಗೆ ಅಳಿಯಾಗಬೇಕು. ಓ ಸರಿನಾ ಸರಿನಾ, ತುಂಬಾ ಬ್ರಿಲಿಯಂಟ್ ಸರ್ ಅವರು. ಹೌದು, ಆದಿ ಪೆಪ್ಪರ್ ಅಭಿವೃದ್ಧಿಪಡಿಸಿ ಸಾಕಷ್ಟು ಪ್ರಚಾರ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹೌದು, ಸರ್ಟಿಫಿಕೇಟ್ ಸಿಕ್ತಾರ ಅವರಿಗೆ. ಹೌದು ಹೌದು, ಆದಿ ಪೆಪ್ಪರ್ ಅನ್ನು ಹಾಕೊಂಡಿದ್ರ ತಾವು? ಹಾಕಿದ್ನಿ ಹಾಕಿದ್ನಿ. ಒಟ್ಟು ಕಾಳು ಮೆಣಸು ಎಷ್ಟು ಬರ್ತಾ ಇದೆ, ಕಾಫಿ ಎಷ್ಟು ಸಿಗ್ತಾ ಇದೆ ಸರ್? ಕಾಫಿ ಒಂದು 75 ಚೀಲ ಆಗ್ಬೋದು ಸರ್, ಮತ್ತೆ ಚಂದ್ರಗಿರಿ ಒಂದು 10 ಚೀಲ ಆಗ್ತದೆ ಸರ್. ಕಾಳು ಮೆಣಸು? ಕಾಳು ಮೆಣಸು ಒಂದು 5 ಕ್ವಿಂಟಲ್ ಆಗ್ತಿತ್ತು ಸರ್, ಈಗ ಬರ್ತಾ ಬರ್ತಾ. 2 ವರ್ಷ ಹಿಂದೆ ಒಳ್ಳೆ ಮಳೆ ಆಯ್ತು ಸರ್, ಕಳೆದ ವರ್ಷ ಆಚೆ ವರ್ಷ ತುಂಬಾ ಮಳೆ ಆಯ್ತಲ್ಲ ಸರ್, ಹಾಗಾಗಿ ಸುಮಾರು ಒಂದು 200 ಬಳ್ಳಿ ಅಷ್ಟು ಕೊರತೆ ಬಿಡ್ತು ಸರ್. ಯಾಕೆ ಕೊಳಿತು ಮತ್ತೆ ಮುಂದೇನ್ ಮಾಡ್ಬೇಕಂತ? ನೀರು ಅದಕ್ಕೆ ಜಾಸ್ತಿ ನಿಲ್ಬಾರ್ದು ಸರ್, 2 ಅದಕ್ಕೆ ಏನಾದ್ರು ಕಾಲುವೆ ಅದು ಇದು ಅಂತ ಮಾಡ್ಕೊಂಡ್ರೆ? ಮಾಡಿದೀನಿ ಸರ್. ಮೊದಲು ಕಾಲುವೆ ಮಾಡೋದಕ್ಕಿಂತ ಮುಂಚಿತವಾಗಿ ಈ ವಿಚಾರ ಗೊತ್ತಿರ್ಲಿಲ್ವ ಅಥವಾ ನಡೀತು ಏನೋ? ಚರಂಡಿ ಎಲ್ಲ ತೆಗಿತೀವಿ ಸರ್, ನೀರ್ ನಿಂತು ಬಿಡ್ತದೆ. ಹಿಂಗು ಗುಂಡಿ ಹೇಳ್ತಾರ ನೋಡಿ, ಅದು ಮಾಡ್ತೀವಿ ನಾವು. ಅದು ಮಾಡಿದ್ರೆ ನೀರ್ ನಿಂತು ಬಿಡ್ತದಲ್ಲ, ಅದ್ರಲ್ಲಿ ತೊಂದರೆ ಆಗ್ತದೆ. ಹೌದು ಅಲ್ವಾ, ನೀರು ಹೆಚ್ಚಿ ನಿಂತ್ಕೋಬಾರ್ದು ಅತಿ ಮಳೆ ಇರುವಾಗ. ಹೌದು ಹೌದು, ಅದಕ್ಕೆ ಈಗ ಚರಂಡಿ ತರ ಹೆಂಗ್ ಮಾಡ್ಕೊಂಡಿದ್ರಿ? ಅದನ್ನೇ ಫುಲ್ ಚರಂಡಿ ಮಾಡಿ ಬಿಟ್ಟಿದೀನಿ ಸರ್. ನಿಲ್ಲದಾಗೆ, ನೀರು ನಿಲ್ದ ಹಾಗೆ ಹೊರಗಡೆ ನೀರು ಹೋಗೋ ತರ ಮಾಡ್ಕೊಂಡಿದ್ರಿ. ಮತ್ತೆ ಬಳ್ಳಿಗಳನ್ನ ಹಾಕೊಂಡಿದ್ದೀರಿ ಅಲ್ವಾ? ಹೌದು. ಈಗ ಕಾಫಿ ಇರೋ ತೋಟದಲ್ಲಿ ಬಳ್ಳಿ ಬೆಳೆಯೋದು ಕಷ್ಟ ಆಗ್ತದೆ ಅಂತ ಅನ್ಕೊಂಡು ಹೇಳೋದಿದೆ, ಆಮೇಲೆ ನಿಧಾನಕ್ಕೆ ಬೆಳೀತದೆ ಅಂತ ಅನ್ಕೊಂಡು ಮಾತಾಡಿದ್ರೆ ನೀವೇನಾದ್ರೂ? ಹೌದು, ಯಾಕಂತಂದ್ರೆ ಸಣ್ಣ ಗಿಡವರ ಜೊತೆಗೇನೆ ನಾವು ಪೆಪ್ಪರ್ ನಟ್ಬಿಡ್ಬೇಕು ಸರ್, ಇಲ್ಲಾಂದ್ರೆ ಅದು ಕತ್ತಲಲ್ಲಿ ಬೆಳೆದು ಮ್ಯಾಲಕ್ಕೆ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಲ್ವಾ? ಹೌದು, ಕಾಫಿ ನೆರಳು ಕಾಳ್ಮೆಣಸು ಬೆಳಿಲಿಕ್ಕೆ ಅವಕಾಶ ಹತ್ಲಿಕ್ಕೆ ಬಿಡೋದಿಲ್ಲ ಅದು, ಇಲ್ಲಾಂದ್ರೆ ನಾನು ರೆಕ್ಕೆನ ಕಟ್ ಮಾಡ್ಬೇಕಾಗ್ತದೆ, ಅದು ಹೊಟ್ಟೆವ್ರಿ ಆಗ್ತದೆ, ಅಥವಾ ದೊಡ್ಡ ಬಳ್ಳಿನ ಹಾಕ್ಬೇಕಾಗತ್ತೆ. ಹೌದೌದು, ಅದು ಕೆಲವೊಂದ್ ಸಾರಿ ಸಿಗಲ್ಲ, ಅಥವಾ 1 ವರ್ಷ 2 ವರ್ಷ ಆದ್ಮೇಲೆ ಹಾಕೊಳ್ಳಿಕ್ಕೂ ಕಾಯ್ಬೇಕು ಅಲ್ವಾ? ನೀವೆಲ್ಲ ಹೇಗ್ ಮಾಡಿದಿರಿ ಮತ್ತೆ ಈಗ ಹೋದ ಕಾಳ್ಮೆಣಸು ಬಳ್ಳಿ ಜಾಗದಲ್ಲಿ? ಅದಕ್ಕೆ ಪುನಃ ರಿಪೇರಿ ಆಗ್ತೀವಿ ಸರ್, ಪರ್ಸವರ್ಷ ಆಗ್ತಾ ಇರ್ತೀವಿ. ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ 3-4 ವರ್ಷಕ್ಕೆ ಪುನಃ ಬಂದ್ಬಿಡ್ತೀವಿ ಸರ್. ಅದು 2 ವರ್ಷದ ಬಳ್ಳಿ ಹಾಕ್ತೀರಾ ಅಥವಾ ಹೇಗ್ ಮಾಡ್ತೀರಿ? 2 ವರ್ಷದ ಬಳ್ಳಿ ಸರ್, ಸಲ ಈ ವರ್ಷದೇ ಹಾಕ್ಬೋದು, ಸ್ವಲ್ಪ ಉದ್ದ ತೆಗೆದು ನಡಬೇಕು, ಕಟ್ಬಿಟ್ಟು ಕಟ್ಟಿಬಿಡ್ಬೇಕು. ಈಗ ಬಳ್ಳಿ ಸತ್ತಿರೋ ಜಾಗಕ್ಕೆ ಮತ್ತೇನಾದ್ರು ಸುಣ್ಣ ಹಾಕೋದು ಅಥವಾ ರೋಗಾಣು ಇಲ್ದಂಗ್ ಮಾಡೋದು ಏನ್ ಮಾಡ್ತೀರಿ? ಗುಂಡಿ ತೆಗೆದು ಸುಣ್ಣ ಹಾಕಿ ಬಿಡ್ಬೇಕು ಸರ್, ಮತ್ತೆ ನಡ್ಬೇಕು ಸರ್. ಸುಣ್ಣ ಯಾವಾಗ ಹಾಕ್ತೀರಿ? ಸುಣ್ಣ ಇದು ಬೇಸಿಗೆಲ್ಲಿ ಹಾಕ್ಬೇಕು ಸರ್. ಕಿತ್ತು ತೆಗೆದು ಸುಟ್ಟು ಮತ್ತೆ ನಡುವಾಗ 4-8 ಹೇಳಿದ್ರೆ ಅದನ್ನ ಹಾಕ್ಬೇಕು ಸರ್. 4-8 ಹಾಕ್ತೀರಾ? ಹೌದೌದು. ಅದೆಷ್ಟ್ ಹಾಕ್ತೀರಿ ಸುಣ್ಣ? ಎಷ್ಟ್ ಹಾಕ್ತೀರಿ ಸುಣ್ಣ? ಒಂದು ಸ್ವಲ್ಪ ಸ್ವಲ್ಪ ಹಾಕಿರಿ ಸಾಕು ಸರ್. ಸ್ವಲ್ಪ ಸ್ವಲ್ಪ ಅಂದ್ರೆ 1/2 ಕೆಜಿ ಅಷ್ಟ? ಅಷ್ಟು ಬೇಡ ಸರ್, 1/4 ಕೆಜಿ ಹಾಕಿರಿ. 1/2 ಕೆಜಿ ಆಮೇಲೆ 4-8 ಹರಳು ಎಷ್ಟ್ ಹಾಕ್ತೀರಿ? ಒಂದ್ ಸ್ವಲ್ಪ. ಒಂದ್ ಚಮಚದಷ್ಟು ಅಷ್ಟೇ ಅಷ್ಟೇ. ನೀರಾವರಿ ವ್ಯವಸ್ಥೆ ಇದೆಯಾ ನಿಮ್ಗೆ? ಇದೆ ಸರ್, ಒಂದು ಬೋರ್ವೆಲ್ ಇದೆ ಸರ್, ಮತ್ತೆ ಕೆರೆ ಇದೆ. ಓಹೋ, ಪರವಾಗಿಲ್ಲ, ಕಾಫಿ ತೋಟಕ್ಕೆ ನೀರು ಬಳಕೆ ಆಗುತ್ತೆ, ನೀರಿಗೆ ತೊಂದ್ರೆ ಇಲ್ಲ. ವಯಸ್ಸೆಷ್ಟು ಚೌಮಣಿ ಅವರೇ ತಮ್ದು? ವಯಸ್ಸು ನನಗೆ 68 ಆಯ್ತು ಸರ್. ಈಗಲೂ ಲವಲೋಕಿಯಿಂದ ಕೆಲಸ ಮಾಡ್ತೀರಿ? ಕೈಲಾದಂತ ಕೆಲಸ ಮಾಡ್ತೀನಿ ಸರ್, ಮಾಡ್ಲಿಕ್ಕೆ ಆಗದಿದ್ರೆ ಕೂಲಿ ಕಾರ್ಮಿಕರನ್ನ ಸೇರಿಸಿ ಆ ಟೈಮಿಗೆ ಮಾಡ್ಬೇಕಲ್ಲ ಸರ್, ಕೆಲವು ಕೆಲಸ ಎಲ್ಲ ಈ ಕಚಡ ಮಾಡ್ಬೇಕು, ಕಾಫಿ ಹಣ್ಣು ಕುಯ್ಲಿಕ್ಕೆಲ್ಲ ತೊಂದರೆ ಆಗ್ಬಿಡ್ತದೆ, ಮತ್ತೆ ಕಪಾತ್ ಮಾಡೋ ಕೆಲಸ, ಮತ್ತೆ ಮರ ಕಸಿ, ಇಂತಿಕ್ಕೆಲ್ಲ ಕಾರ್ಮಿಕರು ಬೇಕೇ ಬೇಕಲ್ಲ ಸರ್. ಅಂದ್ರೆ ನೀವ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಿ, ಉಳಿದಂತೆ ಕಾರ್ಮಿಕ ಅಷ್ಟು ಮಾಡಿ ಮಾಡ್ತೀವಿ ಸರ್, ಇಲ್ಲ ನಾವು ಕೂಲಿ ಕಾರ್ಮಿಕರಿಗೆ ಕೊಟ್ರೆ ನಮ್ಗೆ ಏನು ಉಳಿಯಕ್ಕೆ ಸರ್. ನಿಜ ನಿಜ, ಮನೆಯಲ್ಲಿ ನಿಮ್ ಶ್ರೀಮತಿ ಅವರು ಸಹ ಕೈ ಜೋಡಿಸ್ಬಿಟ್ರೆ ಇನ್ನೂ ಅನುಕೂಲ ಅಲ್ವಾ? ಹೌದು. ಭತ್ತದ ಬೇಸಾಯ ಎಷ್ಟು ವರ್ಷದಿಂದ ಮಾಡ್ತದ್ರಿ? ನಾನು ಸಣ್ಣದಿಂದನೇ ಮಾಡ್ತೀನಿ ಸರ್, 16 ವರ್ಷದಲ್ಲೇ ನಾನು ತಂದೆ ಜೊತೆ ಹೋಗ್ತೀನಿ ಸರ್ ಗದ್ದೆಗೆಲ್ಲ. ನಮ್ಮ ತಂದೆ ನಾನು 18 ವರ್ಷದಲ್ಲೇ ತೀರ್ಕೊಂಡ್ಬಿಟ್ಟು ಸರ್, ಅವರು ತೀರ್ಕೊಂಡ ಮೇಲೆ ಇನ್ನು ಜವಾಬ್ದಾರಿ ಇಲ್ಲ ಅಂತಲ ಮೇಲೆ ಸರ್ ಹಾಗೆ ಬೇಸಾಯ ತಿಳ್ಕೊಂಡೆ ನಾನು. ಆಗ ಕಾಫಿ ಏನ್ ಮಾಡಿ ಆಗಿರ್ಲಿಲ್ಲ ಸರ್, ಕಾಫಿ ಅಂತದ್ದು ಕಾಣ್ತಾನೆ ಇತ್ತಿಲ್ಲ ಕಣ್ಣಿಗೆನೆ, ಎಲ್ಲಿ ಕಾಫಿ ತೋಟ ಇದೆ ಆಗಿ ಅಂತ. ಅಂತ ಪರಿಸ್ಥಿತಿ ಆಗ. ಈಗ ಎಲ್ಲಿ ನೋಡಿದ್ರು ಕಾಫಿ ತೋಟ. ಕಾಫಿ ತೋಟ ನಾನೀಗ ಆಳ್ಬಿಟ್ಟ ಗದ್ದೆಲ್ಲಿ ಸಮೇತ ನಾನು ಸ್ವಲ್ಪ ಕಾಫಿ ಗಿಡ ಹಾಕಿದ್ನಿ ಚಂದ್ರಗಿರಿ. ಎಲ್ಲರೂ ಅಡಿಕೆ ಅಡಿಕೆ ಅಂತ ಹೇಳಿದ್ರು, ನಾನು ಸ್ವಲ್ಪ ಅಡಿಕೆ ಹಾಕಿದ್ನಿ ಸರ್. ಅಕ್ಟೋಬರ್ಗೆ ಅಡಿಕೆಗೆ 1 ವರ್ಷ ಆಯ್ತು, ಸೆಪ್ಟೆಂಬರ್ಗೆ ಚಂದ್ರಗಿರಿ ಕಾಫಿಗೆ 1 ವರ್ಷ ಆಗ್ತದೆ ಅಷ್ಟೇ, 10 ತಿಂಗಳಿಗೆ ಅದು ಹೂ ಬಂದ್ಬಿಡ್ತು. ಸರ್ ಅದು ಚಂದ್ರಗಿರಿನ ಚೆನ್ನಾಗಿ ನೋಡ್ಕೊಂಡ್ರೆ ಬೇಗ ಹೂವು ಮತ್ತೆ ಕಾಯಿ ಬರುತ್ತೆ, ಮತ್ತೆ ಒಳ್ಳೆ ಗಿಡ ಅಲ್ವಾ? ಒಳ್ಳೆ ಗಿಡ ನಿಜವಾಗಿ ಚಂದ ಇದೆ ಸರ್. ಹೌದು ನಿಜ. ನಾನು ನಡುವಾಗನೇ ಸಗಡಿ ಪುಡಿ ಅಂದ್ರೆ ಟೈಕೋಟಮ್ ಮಿಕ್ಸ್ ಮಾಡಿ ಇಟ್ಟಿದ್ದೆ, 2-3 ತಿಂಗಳು ಮೊದಲೇನೆ ಪುಡಿ ಪುಡಿ ಪುಡಿ ಪುಡಿ ಆಗಿತ್ತು. ಅದನ್ನ ತಗೊಂಡೋಗಿ ಗುಂಗೆ ತೆಗೆದು ಗುಂಡಿಯೊಳಗೆ ಸಗಣಿ ಪುಡಿ ಹಾಕಿ ಅದರೊಳಗೆ 4-8 ಮಣಿಗಳನ್ನ ಹಾಕಿ ಆಮೇಲೆ ಗುಂಡಿ ಮುಚ್ಚಿ ಗಿಡ ನೆಟ್ಟು 8 ತಿಂಗಳಿಗೆ ಬಂದಿದೆ ಅದು. ಟ್ರೈಕೋಡರ್ಮಾವನ್ನ ಎಲ್ಲಿ ತಗೊಂಡ್ಬರ್ತೀರಿ? ಟ್ರೈಕೋಡರ್ಮ ಕೃಷಿಯಲ್ಲಿ ಕಿತ್ತು ಸರ್, ಮತ್ತೆ ನಮ್ಮ ಗೊಬ್ಬರ ಕೊಳಗ್ ನೀರು ಸಿಂತರಲ್ಲಿ ಸಿಗ್ತದೆ ಸರ್. ಹಾಗೆ ನಮ್ಮ ಸುಂಟಿ ವಿಜಯ ಪ್ಲಾಂಟೇಶನ್. 4-8 ಅನ್ನ ಬಳಸ್ತಿರಲ್ಲ, ಯಾವ ಉದ್ದೇಶಕ್ಕೆ ಹಾಕ್ತೀರಿ? ಕೆಲವು ಈ ಗೊಬ್ಬರ ಒಳಗೆ ಒಂದು ಹುಳ ಬರ್ತದೆ ನೋಡಿ, ಬೇರೆ ಕಡೆಯ ಹುಳುಗಳನ್ನ ನಿಯಂತ್ರಣ ಮಾಡಿದ್ರೆ ಅದಕ್ಕೆಲ್ಲ ಎಫೆಕ್ಟ್ ಆಗ್ತದೆ. ಎಷ್ಟು ಬಳಸಿದ್ರೆ ಒಳ್ಳೇದಂತ ಹೇಳ್ತೀರಿ ನಿಮ್ಮ ಅನುಭವದ ಪ್ರಕಾರ ಅಥವಾ ಬೇರೆಯವರು ಹೇಳೋ ಪ್ರಕಾರ? ಫೋರೇಟ್ ಸ್ವಲ್ಪ ಸರ್ ಒಂದ್ ಚಮಚದಷ್ಟು ಹಾಕಿದ್ರೆ ಸಾಕು. ಹೆಚ್ಚಿಗೆ ಬಳಸಿದ್ರೆ ಒಳ್ಳೇದಲ್ಲ ಅಲ್ವಾ? ಹೌದು, ಅದು ಹಾಕ್ಲೇಬೇಕು ಸರ್, ಯಾಕಂದ್ರೆ ಸಗಣಿ ಪುಡಿ ಹಾಕುವಾಗ ಅದು ಹಾಕ್ಲೇಬೇಕು. ಓಹೋ, ಆದ್ರೆ ಬಹಳ ವಿಷಕಾರಿ ಪದಾರ್ಥ ಆಗಿರೋದ್ರಿಂದ ಎಚ್ಚರಿಕೆಯಿಂದ ಉಪಯೋಗಿಸ್ಕೊಳ್ಬೇಕು. ಹೌದು ಹೌದು. ಏನೇನು ಭತ್ತದ ತಳಿಗಳನ್ನ ಬೆಳ್ಕೊಂತ ಬಂದಿದ್ರಿ ಸರ್? ನಾನು ಸಣ್ಣದ ಜೊತೆಗೆ ಬಿಳಿ ಅಂತೇಳಿ ಬೆಳೆಸಿದ್ರು ಸರ್. ಬಿಳಿಯದಲ್ಲಿ ಸುಮಾರು ತರದ ಬಿಳಿಯ, ಹಾಲು ಬಿಳಿ ಅಂತೆ, ಮುದ್ದೆ ಬಿಳಿ ಅಂತೆ, ಮಂ ಬಿಳಿ ಅಂತ ಹೇಳ್ತಾರೆ. ಹಾಗೆ ಬಿಳಿಯದಲ್ಲಿ ಸುಮಾರು ತರ ಬಿಳಿ ಸರ್, ಮತ್ತೆ ಗಮನ ಸಣ್ಣ ಅಂತ ಹೇಳಿ ಬರ್ತಿತ್ತು ಸರ್. ಅದೊಂಥರ ಈ ಬಿರಿಯಾನಿಗೆಲ್ಲ ಒಳ್ಳೇದಾಗ್ತದೆ, ಸ್ವಲ್ಪ ಇರಿ ಸಣ್ಣಕ್ಕಿಂತ ಸ್ವಲ್ಪ ಒಳ್ಳೆ ಸ್ಮೆಲ್ ಇದೆ. ಅದೀಗ ಕಾಣ್ತಾ ಇಲ್ಲ, ಅದು ಕಮ್ಮಿ ಎಲ್ಲ ದೂರ ದೂರ. ಇನ್ನೇನಾದ್ರೂ ನಮ್ಮ ಮೂಡಿಗೆರೆ ಭತ್ತ ರಿಸರ್ಚ್ ಸೆಂಟರ್ಗೆ ಹೋದ್ರೆ ಅಲ್ಲಿ ಏನೋ ಸಿಗ್ಬೋದೇನೋ, ಅದೆಲ್ಲ ಕಾಣ್ತಿಲ್ಲ, ಅಂತೆಲ್ಲ ನಡೆಸಿದ್ರು. ಆಮೇಲೆ ಈಗ ಕೃಷಿ ಇಲಾಖೆಯವರು ಹೊಸ ಹೊಸ ತಳಿಗಳನ್ನು ಸಂಶೋಧನೆ ಮಾಡಿ ಇಳಿಸ್ತಾರೆ ಸರ್. ಹಾಗೇನೆ CH-40 ಬಂತು, ಹಾಗೇನೆ IR-64 ಬಂತು. IR ವೆರೈಟಿ ಅಲ್ಲಿ ಸುಮಾರು ವೆರೈಟಿ ಬಂತು ಸರ್, ಸುಮಾರೆಲ್ಲ ಮಾಡಿದೀನಿ ಸರ್. ಅದಕ್ಕಿಂತ ಮೊದಲು ಹೊಲ ಭತ್ತ ಸಮೇತ ಮಾಡಿದೀವಿ, ಆಗೆಲ್ಲ ಮಳೆಗಳ ಕಮ್ಮಿ, ಅದೆಲ್ಲ ಅನುಭವ ಇದೆ ಸರ್. ರಾಜಮುಂಡಿನ ಬೆಳೆದಿದೆ. ಆಮೇಲೆ ಬರ್ತಾ ಬರ್ತಾ ಮಂಗಳ ಅಂತೆ, ಜಯ ಅಂತೆ, ತುಂಗ ಅಂತೆ, ತನು ಅಂತೆ, ಈಗೀಗ ಹತ್ತಿರ ಅಂತ ಹೇಳಿ ಬಂದಿದೆ. ಮತ್ತೆ ಅದರ ಮೇಲೆ ಈಗ ಸುಮಾರು ಬಂದಿದೆ ಸರ್, ಅಂಕುರ್ ಸೋನಂ ಅಂತೆ, ಅಂಕುರ್ ಅಂತೆ, ಸೋನಂ ಅಂತೆ. ಹಾಗೆ ವರ್ಷ ವರ್ಷ ನಾನು ಚೇಂಜ್ ಮಾಡ್ತಾ ಇರ್ತೀನಿ ಸರ್ ಒಂದೊಂದು. ಈಗ ಲಾಸ್ಟ್ ಇಯರ್ ನಾನು ತನು ಹಾಕಿದೆ, ಅದಕ್ಕಿಂತ ಮೊದಲನೇ ವರ್ಷ ನಾನು ಸಣ್ಣ ಮದು ಅಂತ ಹೇಳಿ ಹಾಕಿದೆ ಸರ್. ಅದು ಆಂಧ್ರದ ಅಂತ ಹೇಳ್ತಾರೆ, ಎಲ್ಲಿಂದ ಗೊತ್ತಿಲ್ಲ. ನಾನು ಕೃಷಿ ಇದರಲ್ಲಿ ಆತ್ಮ ಗ್ರೂಪ್ ಅಲ್ಲಿ ಇದ್ದೀನಿ ಸರ್. ಅಲ್ಲಿ ನಮ್ಮನ್ನ ಕರೆಸ್ತಾರೆ ಸೋಮನಪೇಟೆಗೆ, ಅಲ್ಲಿ ಕರೆಸಿ ನಮ್ಮ ಸಲಹೆಗಳನ್ನ ಕೇಳ್ತಾರೆ. ಆಗ ಕೆಲವು ರೈತರುಗಳು ಬಂದಿರ್ತಾರೆ, ಅವರವರ ಅನುಭವನೆಲ್ಲ ಹಂಚಿಕೊಳ್ತೀವಿ ಸರ್. ಅಲ್ಲಿ ಅಲ್ಲಿ ಅಧಿಕಾರಿಗಳೆಲ್ಲ ಬಂದು ನಮ್ಮನ್ನೆಲ್ಲ ಕೇಳ್ತಾರೆ, ಹೇಗೆ ಏನ್ ಮಾಡಿದ್ರೆ ಆಗ್ಬಹುದು, ಎಂತ ಮಾಡಬಹುದು, ಹಾಗೆ ಇದೆಲ್ಲ ನಮ್ಮನ್ನ ಪ್ರಶ್ನೆ ಆಗ್ತಾರೆ ಸರ್. BKB ಭತ್ತ ಅದನ್ನು ಉಪಯೋಗಿಸ್ಕೊಂಡಿದೀರಾ? BKB ಭತ್ತ ಮಾಡಿದೀನಿ ಸರ್. BKB, ರಾಜಭೋಗ, ರಾಜಮುಡಿ, ಸೋನ ಮಸೂರಿ, ಸೋನಂ ಎಲ್ಲ ಮಾಡಿದೀನಿ ಸರ್. ಮತ್ತೆ ಸಣ್ಣದ ರೀತಿಗೆ ಅದು ಚೈನಾದ ಭತ್ತ ಅಂತ ಹೇಳ್ತಿದ್ರು ಸರ್, ತಾಯ್ಚುಂಗ್ ಅಂತೇಳಿ ಒಂದು ಭತ್ತ, ಕಪ್ಪು ಭತ್ತ, ಅದು ಸಮೇತ ಮಾಡಿದೀನಿ ಸರ್. ಏನ್ ಇಷ್ಟೊಂದು ಭತ್ತದ ತಳಿಗಳನ್ನ ಬೆಳ್ಕೊಂತ ಅದರ ಅನುಭವಗಳನ್ನ ಪಡ್ಕೊಂತ ಬಂದಿದ್ರಿ? ನನಗೊಂದು ಖುಷಿ ಸರ್, ಅದು ಖುಷಿ. ಹೊಸ ಹೊಸ ಪ್ರಯೋಗ ಮಾಡ್ಬೇಕು, ಹೇಗಿದೆ ಅದು ಟೇಸ್ಟ್, ಎಷ್ಟು ಇಳುವರಿ ಬರುತ್ತೆ ಅಂತೇಳಿ ನನಗೊಂದು ಅದೊಂದು ತುಂಬಾ ಒಂದು ಹವ್ಯಾಸ ಸರ್. ಹಾಗೆ ರೇಡಿಯೋ ಪ್ರೋಗ್ರಾಮ್ ಅಲ್ಲಿ ಕೇಳಿದೆ, ಅಲ್ಲಿ ಕಾಕುಡ್ಕೊಂಡು ಹತ್ರ ಮೈತಾಡಿಲಿ ಇವತ್ತು ತಗೊಂಡೋಗ್ತೀನಿ ಅಂತ ಯೋಚನೆ ಬಿದ್ದೆ. ಅಷ್ಟೊತ್ತಿಗೆ ನಮ್ಮ ರಿಲೇಷನ್ ಒಬ್ರು ವಿರಾಜ್ ಪಟೇಲ್ ಮಾಡಿದ್ದಾರೆ, ಅವರು ಹೇಳಿದ್ರು ಕದ್ರುಗೂನೆ ಅಷ್ಟು ಉದ್ದಲ್ಲ, ಬೆಳೆ ಅಷ್ಟು ಹೈಟ್ ಇದೆ, ಇಳುವನು ಅಷ್ಟು ಹೇಳುವಷ್ಟು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಹಾಗೆ ನಾನು ಡ್ರಾಪ್ ಮಾಡಿದ್ದೆ ಸರ್. ಇಲ್ಲಾಂದ್ರೆ ಅದನ್ನ ನಾನು ತಂದು ಬಿಡ್ತಿದ್ದೆ ಹೋಗಿ. ಅವ್ರಿಗೂ ಅವಾರ್ಡ್ ಎಲ್ಲ ಬಂದಿದೆ ಅಂತ ಹೇಳಿದ್ರು ನನಗೆ. ರೇಡಿಯೋ ಪ್ರೋಗ್ರಾಮ್ ಬಂದ ತಕ್ಷಣ ಬರ್ಕೊಳ್ತೀನಿ, ಅವ್ರನ್ನ ವಾಪಸ್ ನಾನು ಫೋನ್ ಮಾಡಿ ಕೇಳ್ತೀನಿ ಅವ್ರ ಅನುಭವನ. ರೇಡಿಯೋ ಪಕ್ಕದಲ್ಲಿ ಒಂದು ಪುಸ್ತಕ ಇಟ್ಕೊಂಡಿರ್ತೀರಾ? ಹೌದು ಸರ್, 100% ಪುಸ್ತಕ ಪೆನ್ನು ಯಾವಾಗ್ಲಿರುತ್ತೆ ತಕ್ಷಣ. ಹೌದೌದು, ಈಗ ಮೊನ್ನೆ ತಾನೆ ಮಂತ್ರಿ ರಾಮಕೃಷ್ಣಂದು ಒಂದು ಪ್ರೋಗ್ರಾಮ್ ಇತ್ತು, ಅವರು ಭತ್ತದ ಬೇಸಾಯ ಬಗ್ಗೆ, ಮತ್ತೆ ಅವರು ಸಿರಿ ಅಂತೇಳಿ ಒಂದು ಭತ್ತ ಮಾಡಿದಾರಂತೆ, ಅದನ್ನೊಂದು 10 ಬಟ್ಟೆ ಆಗ್ಬಹುದು ಅಂತೇಳಿ ಹೇಳಿದ್ರು. ಅವ್ರಿಗೆ ಫೋನ್ ಮಾಡಿ ಕೇಳಿದೆ ನಾನು. ನಮ್ಮ ಕಟ್ಟೆ ಮನೆ ಪ್ರೇಮ ಗಣೇಶ್ ಅವ್ರದ್ದು ರೇಡಿಯೋ ಪ್ರೋಗ್ರಾಮ್ ಇತ್ತು, ಅದು ತುಂಬಾ ಒಂದು ರುಚಿಕರ ಆಗಿತ್ತು ಸರ್. ರೈತ ಮಹಿಳೆಯರು ಅದನ್ನ ಕೇಳಲೇಬೇಕಂತ ಇದು ಸರ್, ಅದು ನನಗೆ ಭಾರಿ ಖುಷಿ ಆಯ್ತು ಸರ್. ಅವ್ರದ್ದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾವ, ಅವನ್ನೆಲ್ಲ ಗಮನಿಸ್ತಾ ಇರ್ತೀರಿ, ಕೇಳ್ತಾ ಇರ್ತೀರಿ. ಆಮೇಲೆ ಪ್ರಮುಖವಾದ ಎಷ್ಟು ವರ್ಷದಿಂದ ರೇಡಿಯೋ ಕೇಳೋ ಅಭ್ಯಾಸ ಇದೆ ನಿಮ್ಗೆ? ಸಾಧಾರಣ ಒಂದು 40 ವರ್ಷದ ಮೇಲೆ ಆಯ್ತು ಸರ್. ಓಹೋ, ಕೃಷಿ ಕಾರ್ಯಕ್ರಮ ಅಲ್ದಲ್ಲ ಇತರೆ ಕಾರ್ಯಕ್ರಮಗಳನ್ನು ಗಮನಿಸ್ತಾ ಇರ್ತೀರಿ? ಚೌಮಣಿ ಅವರು, ಈಗ 16 ತಳಿಗಳನ್ನ ನೀವು ಬೆಳೀತಾ ಬಂದಿದ್ದೀರಿ ಭತ್ತದಲ್ಲಿ. ಹೌದು, ನಿಮಗೆ ಬಹಳ ಇಷ್ಟವಾದ ತಳಿಗಳನ್ನ ಉಲ್ಲೇಖ ಮಾಡಬಹುದಾ? ತನು ಚೆನ್ನಾಗಿದೆ ಸರ್. ಏನು ವಿಶೇಷ ಗುಣಗಳು ಹೇಳಿ ತನ್ನದು? ತನ್ನದು ಅಂದ್ರೆ ಅದು ಬೀಳದಲ್ಲ ಸರ್, ಬೀಳದೆ ಒಂದು ವಾರ 15 ದಿವಸ ಊಟಕ್ಕೆ ಸ್ವಲ್ಪ ತೊಂದರೆ ಆಗ್ಬಹುದು, ಸ್ವಲ್ಪ ಒಗ್ಗುವವರೆಗೆ ಮತ್ತೆ ಚೆನ್ನಾಗಿರ್ತದೆ ಅದು. ಮತ್ತೆ ಒಳ್ಳೆ ಒದಗಿದೆ ಅದು. ಅದು ಬಿಟ್ರೆ ರಾಜಭೋಗ ಅಂತೇಳಿ ಭತ್ತ ಇದೆ ಸರ್, ಅದು ಚೆನ್ನಾಗಿದೆ ಅದು. ಅದು ಸ್ವಲ್ಪ ಹೈಟ್ ಬರ್ತದೆ, ಸಣ್ಣ ಅಕ್ಕಿ ಅದು, ಅದು ಚೆನ್ನಾಗಿದೆ ಅದು. ರಾಜಮುಡಿಗಿಂತ ರಾಜಭೋಗ ಚೆನ್ನಾಗಂತ ಹೇಳ್ತೀರ? ನನಗೆ ಖುಷಿ ಆಯ್ತು ಸರ್. ಅದು ಬಿಟಿ ರೈಸ್ ಮಾಡಿದೀನಿ ಸರ್. ನಮ್ಮ ರಿಲೇಷನ್ ಒಬ್ರು ಹೊಸ್ಕಿಟ್ಟಿದ್ದಾರೆ ಸರ್, ಅಲ್ಲಿಂದ ನನ್ನ ತಂದೆ ಬಿಟಿ ಭತ್ತ. ಈಗ ಸೋನಾ ಮಸೂರಿನೂ ಬೆಳೆದಿದ್ದೀರಲ್ವಾ? ಹೌದೌದು. ಚೆನ್ನಾಗಿ ಇಳುವರಿ ಬಂತ? ಕೊಡಗಿಗೆ ಅಷ್ಟು ಅಕ್ಕಿಲ್ವಾ ಅಂತ ಕಷ್ಟನೇ. ಹೌದಾ, ಬಿಳಿಯೇನು ಪರವಾಗಿಲ್ಲ ಅಲ್ವಾ ಕೊಡಗಿಗೆ? ನಾನು ಸಣ್ಣದಿಡ್ತಿ ಪೂರ್ತಿ ಜನ ಬಿಳಿಯನೇ ಮಾಡ್ತಿದ್ದೆ ಸರ್. ಓಹೋ, ಬಿಳಿಯ ಕುಸಲಕ್ಕಿಗೂ ಹೋಗುತ್ತಲ್ವಾ? ಬಿಳಿಯಕ್ಕಿಂತ ಕೇಸರಿ ಅಂತ ಒಂದು ಭತ್ತ ಬರುತ್ತೆ, ಕರ್ತ ಕೇಸರಿ ಅಂತ ಹೇಳ್ತಾರೆ, ಅದು ಕುಸಲಕ್ಕಿಗೆ ಹೋಗೋದು ಜಾಸ್ತಿ. ಓಹೋ, ಬಿಳಿಯಕ್ಕಿಂತ ಒಳ್ಳೇದು ಇದು. ಗಜ ಬಿಳಿಯ ಅಂತ ಅನ್ಕೊಂಡು ಕರೆಯೋದಿದೆ, ಸ್ವಲ್ಪ ಹೈಟ್ ಸರ್ ಬೆಳೆ. ಅದ BKB ಅಷ್ಟೇ ಹೈಟ್ ಬರ್ತದೆ ಅದು. ತೋಟಕ್ಕೆ ಭತ್ತಕ್ಕೆ ಹಾಕ್ಲಿಕ್ಕೆ ಸಗಣಿ ಗೊಬ್ಬರ ಮಾಡ್ಕೊಂತೀರಲ್ವಾ? ಹೌದು ಹೌದು ಸರ್. ಎಷ್ಟು ದನ ಕರುಗಳನ್ನ ಇಟ್ಕೊಂಡಿದ್ದೀರಿ? ನನಗೆ 4 ಕಸುಗಳಿದ್ದಾವೆ ಸರ್. ಮತ್ತೆ 2 ಕರುಗಳಿದ್ದಾವೆ. ಹಾಲು ಇಟ್ಟಿರ್ತೀನಿ ಸರ್, ಮುಟ್ಟಿದಾಗಿಂದ ಇದ್ದಿರಬಹುದು ಅಂತಾರೆ. ತಿಳುವಳಿಕೆ ಬರೋದ್ರಿಂದ ನೋಡ್ತಿದ್ದೀನಿ, ನನಗೆ ಹಾಲಿನ ಸಮಸ್ಯೆ ಇಲ್ಲ ಸರ್. ಎಂತ ಹಸುಗಳು ತಮ್ಮಲ್ಲಿ ಇರೋದು? ಮೊದಲೆಲ್ಲ ಕಂತ್ರಿ ಹಸುಗಳನ್ನ ಸಾಕ್ತಿದ್ದೆ ಸರ್, ಈಗ ಬಂದಾಗ ಸಿಂಧಿ ಹಸುಗಳು. ಸಿಂಧಿ ಅಂದ್ರೆ ಹೆಚ್ಎಫ್ ಜರ್ಸಿನ? ಕಂದು ಬಣ್ಣದ ಬರ್ತಾವಲ್ಲ ಅದ, ಅಥವಾ ಕಪ್ಪು ಬಿಳಿ ಬಣ್ಣದ? ಹೆಚ್ಎಫ್ ಇಲ್ಲ ಸರ್, ಹೆಚ್ಎಫ್ ಸಾಕೋದಿಲ್ಲ ಸರ್. ಹೆಚ್ಎಫ್ ಹಾಲು ತೆಳ್ಳಗೆ ಸರ್ ಅದು. ಯಾಕೆಂದ್ರೆ ಹೆಚ್ಎಫ್ ಹಸುದು ಹಾಲು ನಾವು ಎಷ್ಟು ಪ್ಯೂರಿಟಿ ಕೊಟ್ಟರು ಸಮೇತ ಜನರಿಗೆ ತಗೋದ್ರು ಹಾಲಲ್ಲಿ ನೀರು ಆಗಿ ಅಂತ ಇದು ಮಾಡ್ತಾರೆ, ಅದಕ್ಕೆ ಹಾಲು ಕೊಡ್ತೇವೆ ಸರ್ ಹೆಚ್ಎಫ್ ತುಂಬಾ. ಆದ್ರೆ ಹಾಲು ಮಂದಿರಕ್ಕಿಲ್ಲ. ಅದಕ್ಕೆ ಜರ್ಸಿ ಸಾಕೊಂಡಿದ್ದೀರಾ? ಹಾಲನ್ನು ಮಾರಾಟ ಮಾಡ್ತೀರಿ? ಮಾಡ್ತೀವಿ. ಒಂದು 4 ಕರೆದಿದ್ರೆ ಇನ್ನೊಂದು ಕಾಸು ಆಗ್ತದೆ, ಅದೊಂದು 8-9 ತಿಂಗಳ ಕರ ಆಗ್ತದೆ ಸರ್. ಅರ್ಧ ಗಂಟೆ ಒಂದು ಕೊಡ್ತಾ ಇರ್ತದೆ, ಹಾಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಒಂದೊಂದೊಂದೊಂದು ಕರ ಆಗ್ತಾ ಇರ್ತದೆ, ಹಾಲು ಕೊಡ್ತಾ ಇರ್ತದೆ. ಹಾಲು ಮಾರಾಟ ಮಾಡ್ತೀನಿ ಸರ್. ಶುಂಠಿ ಕೊಪ್ಪಕ್ಕೆ ಎಷ್ಟು ದೂರ ಆಗುತ್ತೆ ನಿಮ್ಮೂರು? ಶುಂಠಿ ಕೊಪ್ಪಕ್ಕೆ ನಮ್ಮಲ್ಲಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ ಸರ್. ಹಾಲು ಮಾರಾಟದ ವ್ಯವಸ್ಥೆ ಹೇಗೆ ಮಾಡ್ಕೊಂತೀರಿ? ಇಲ್ಲೇ ಹತ್ತಿರದಲ್ಲೇ ಕೊಡ್ತೀವಿ ಸರ್. ಹತ್ತಿರ ಅಂದ್ರೆ ಅಲ್ಲಲ್ಲಿ ಜನಗಳಿಗೆ ನೇರವಾಗಿ ಕೊಟ್ಬಿಡ್ತೀರಿ ಅಲ್ವಾ? ಹೌದು ಹೌದು ಹೌದು. ಹೋಟ್ಲಿಗೆ ಅಂತೇನಿಲ್ಲ? ಇಲ್ಲ ಇಲ್ಲ. ನೇರ ಮನೆಯವರಿಗೆ ಸ್ವಲ್ಪ ಕಮ್ಮಿಯಲ್ಲಿ ಕೊಡ್ತೀನಿ ಸರ್, ಹೊರಗಡೆಯವರಿಗೆ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಏನ್ ಬೆಲೆಯಲ್ಲಿ ಮಾರಾಟ ಮಾಡ್ತದ್ರಿ? 38 ರೂಪಾಯಿ ಕೊಡ್ತೀನಿ ಸರ್ ಪರ್ ಲೀಟರ್. ನೇರ ಮನೆಯವರಿಗೆ 35 ಕೊಡ್ತೀನಿ ಸರ್. ಮೊದಲು 30 ಕೊಡ್ತಿದ್ದೆ, ಈಗ ಫೀಡ್ ರೇಟ್ ಜಾಸ್ತಿ ಅಲ್ಲ ಸರ್. ಹೌದಲ್ಲ, ರೈತರು ಪಡೋ ಶ್ರಮಕ್ಕೆ 30-40 ರೂಪಾಯಿ ಏನೂ ಅಲ್ಲ, 50 ರೂಪಾಯಿ ಕೊಟ್ಟನು ಅಂತ ಒಳ್ಳೆ ಹಾಲು. ಹಾಲಿಗೆ 60 ರೂಪಾಯಿ ಕೊಡ್ಬೇಕು ಸರ್, ಹಾಲು ಚೆನ್ನಾಗಿರುತ್ತೆ ಸರ್. ಮತ್ತೆ ಗುಣಮಟ್ಟ ಜೊತೆಗೆ ನೀವು ತೆಗೆದುಕೊಳ್ಳೋ ಪರಿಶ್ರಮ ಕಾಳಜಿ ಅದೆಲ್ಲ ಎಷ್ಟೋ ಜನಗಳಿಗೆ ಗೊತ್ತಾಗುತ್ತೆ. ಲೆಕ್ಕಕ್ಕೆ ನಮಗೆ 38-40 ರೂಪಾಯಿ ಯಾವ ಲೆಕ್ಕ ಅಲ್ವಾ? ಮತ್ತೇನಂದ್ರೆ ನಿಮಗೆ ಬೇರೆ ಬೇರೆ ಪ್ರಯೋಜನಗಳು ಆಗ್ತವೆ, ಈ ಕಡೆ ಸಗಣಿ ಗಂಜಲ ಮತ್ತೆ ಕರುಗಳು ಬಿಡ್ತವೆ. ಆ ದೃಷ್ಟಿಯಲ್ಲಿ ಇಲ್ಲಿ ನಮ್ ಜನನು ಸುಖವಾಗಿರ್ಲಿ ಅಂತ ಅನ್ಕೊಂಡು ನೀವು ಮಾಡ್ತಾ ಹೋಗ್ತಾ ಇದೀರಿ. ಹೌದು ಹೌದು. ದಿನಕ್ಕೆ ಎಷ್ಟು ಹಾಲು ಸಿಗ್ತಾ ಇದೆ ಚೋಮಣಿಯವರೇ? ದಿನಕ್ಕೆ ಒಂದು 9 ಲೀಟರ್ ಹಾಲು ಸಿಗ್ತದೆ ಸರ್. ಓಹೋ, 9 ಲೀಟರ್ನು ಆರಾಮಾಗಿ ಖರ್ಚಾಗುತ್ತೆ ನಿಮ್ ಮನೆ ಬಳಕೆಗೆ. ನಮ್ಮಲ್ಲಿ ನಾಯಿಗಳಿದ್ದಾವೆ ಸರ್, ಮತ್ತೆ ಬೆಕ್ಕುಗಳಿದ್ದಾವೆ, ನಮ್ಮ ಖರ್ಚಿಗೆ ಬೇಕಲ್ಲ ಸರ್, ಅದನ್ನ ಇಟ್ಕೊಂಡು ನಾವು ಹಾಲು ಕೊಡ್ತೀವಿ ಸರ್. ಒಂದೆರಡು 7 ಲೀಟರ್ ಅಷ್ಟು ಹಾಲು ಕೊಡ್ತೀವಿ. 2 ಲೀಟರ್ ಉಪಯೋಗಿಸ್ಕೊಳ್ತೀರಿ? ಹೌದೌದು. ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಏನು ತೊಂದ್ರೆ ಇಲ್ಲ ನಿಮ್ಗೆ? ಇಲ್ಲ, ಆಗ್ತದೆ ಸರ್, ಆಗ್ತದೆ. ಹೌದು. ಮತ್ತೆ ದನಕರುಗಳಿಗೆ ಮೇವಾಗಿ ಏನನ್ನ ಬೆಳ್ಕೊಂತೀರಾ ಅಥವಾ ಭತ್ತದ ಹುಲ್ಲನ್ನ? ಇವರಿಗೆ ಗದ್ದೆ ಬದುವಲ್ಲಿ ಹುಲ್ಲು ಹಾಕಿದ್ನಿ. ಎಂತ ಹುಲ್ಲು ಹಾಕಿದ್ರಿ? ನಾನು ಅಂದ್ಕೊಂಡು ಹೇಳ್ದಲ್ಲ, ಅಲ್ಲಿಗೆ ಹೊಡ್ಕೊಂಡು ಹೋಗ್ತೀನಿ. ಬೆಳಿಗ್ಗೆ ತಗೊಂಡು ಕಟ್ಟೆ ಹಾಕಿ ಬರ್ತೀನಿ, ಮತ್ತೆ 2-3 ಗಂಟೆ ಹೋಗಿ ಸ್ವಲ್ಪ ಹೊತ್ತು ಮೇಯಿಸಿ ಹೊಡ್ಕೊಂಡು ಬರ್ತೀನಿ ಸರ್. ಮತ್ತೆ ಬಿಳಿ ಹುಲ್ಲು ಇರ್ತಲ್ಲ ಸರ್, ಅದನ್ನ ಹಾಕ್ತೀನಿ ಸರ್. ಮತ್ತೆ ನೇಪಿಯರ್ ಹುಲ್ಲು, ಇನ್ನು ಬೇರೆ ಬೇರೆ ಹುಲ್ಲುಗಳನ್ನು ಬೆಳೆಸ್ಕೊಂಡಿದ್ದೀರಾ? ಬೆಳ್ಕೊಂಡಿದ್ದೀನಿ ಸರ್, ಕೂಡಿಗೆ ಹುಲ್ಲು ನಾನು ತೆಕ್ಕ ಮುಂದೆ ಇಟ್ಕೊಂಡಿದ್ದೀನಿ, ಸ್ವಲ್ಪ ಹಾಕಿದೀನಿ. ಮುಂದೆ ಇನ್ನೂ ಅದನ್ನ ಈ ಕೆರೆ ಬದುನೆಲ್ಲ ಹಾಕ್ಬೇಕು ಅಂತ ಯೋಚನೆ ಇಟ್ಟಿದ್ದೀನಿ ಸರ್, ಅದ್ರಲ್ಲಿ ಹಾಕ್ಬೇಕು ಈಗ ಬೇಗ. ಎಂತ ಹುಲ್ಲು? ಸ್ವಲ್ಪ ಕಮ್ಮಿ ಆದ ತಕ್ಷಣ ಹಾಕ್ಬೇಕು ಅಂದಿದ್ದೀನಿ. ಈಗ ಹಸಿವು ಹುಲ್ಲನ್ನ ಕೊಡ್ತೀರಿ, ಒಣ ಹುಲ್ಲನ್ನು ಕೊಡ್ತೀರಿ, ಜೊತೆಗೆ ಪಶು ಆಹಾರವನ್ನು ನೀಡ್ತೀರಿ ಅಲ್ವಾ? ಹೌದು, ಕೊಡ್ತೀವಿ ಸರ್, ಕೊಡ್ತೀವಿ. ಪಶು ಆಹಾರ ಈಗ ಧಾರಣೆ ಜಾಸ್ತಿ ಆಗ್ತಿದೆ ಸರ್. 700-800-850 ಇದ್ದಿದ್ದೀಗ 100-150 ಈಗ ಆಗಿದೆ, 45 ಕೆಜಿಗೆ. ನೋಡಿ, ಹಾಗಾಗಿ ಕಷ್ಟ ಸರ್. ಹಾಲಿನ ರೇಟ್ ಕಮ್ಮಿ. ಕರುಗಳು ಹುಟ್ಟಿದ ಮೇಲೆ ಅವು ಹೆಣ್ಣಾಗ್ಲಿ ಗಂಡಾಗ್ಲಿ ನಿಮ್ಗೆ ಎಷ್ಟು ಬೇಕಾಗುತ್ತೆ? ಗಂಡು ಕರುಗಳನ್ನ ಎಲ್ಲ ಗದ್ದೆ ಉಳುವೆ ಮಾಡೋರಿಗೆ ಕೊಡ್ತೀವಿ ಸರ್. ಸೂರ್ಲದ್ದಿ ಕರುವೆಲ್ಲ ಮಾದಾಪುರ ಸೈಡ್ ಎಲ್ಲ ಕೆಲವು ನಾಡು ಕಡೆ ಇವರೆಲ್ಲ ದನಗಳಲ್ಲೇ ಹುಡ್ತಾರೆ ಸರ್. ಅಂತವ್ರಿಗೆ ಕೊಡ್ತೀರಿ? 10,000 ಹೋಗೋದ್ರಲ್ಲಿ 5,000 ಆದ್ರೂ ಪರವಾಗಿಲ್ಲ, ಉಳುವರಿಗೆ ತಲೆ ನಾವು ಕೊಟ್ಬಿಡ್ತೀವಿ ಸರ್. ಸರಿನೇ. ಮತ್ತೆ ಹೆಣ್ಣು ಕರುಗಳನ್ನು ಆಗಿಂದಾಗೆ ನೋಡ್ಕೊಂಡು ಮಾರಾಟ ಮಾಡ್ತೀರಿ ಅಲ್ವಾ? ಹೌದು ಹೌದು. 1 ವರ್ಷ 1.5 ವರ್ಷ 2 ವರ್ಷ ಅಂತ ಸಾಕ್ತಿವಿ ಸರ್, ಮತ್ತೆ ಮಾರ್ತೀವಿ. ಸಗಣಿನ ಗೊಬ್ಬರ ಮಾಡ್ಕೊಂತೀರಿ, ಗಂಜಲವನ್ನ ಹೇಗೆ ಉಪಯೋಗಿಸ್ಕೊಳ್ತೀರಿ ಚೋಮಣಿಯವರೇ? ಗಂಜನ ಸಗಣಿ ಗುಂಡಿಗೆನೆ ಶೇಖರಣೆ ಮಾಡ್ಲಿಕ್ಕೆ ಇಡ್ತೀನಿ ಸರ್, ಅದನ್ನ ಬೇಸಿಗೆ ಹೊರಗಡೆ ತೆಗೆದಾಕ್ತೀನಿ ಸರ್. ಅದ್ರ ಪಚ ಎಲ್ಲ ಕಮ್ಮಿ ಆದ ತಕ್ಷಣ ಅದಕ್ಕೆ ಟೈಕೊಡೋ ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಹೊರಗಡೆ ಎಲ್ಲ ಶಿಫ್ಟ್ ಮಾಡ್ತೀನಿ ಸರ್. ಶಿಫ್ಟ್ ಮಾಡಿಬಿಟ್ಟು ಪದರ ಪದರ ಆಗಿ ಅದಕ್ಕೆ ಟೈಕೊಡ ಮಿಕ್ಸ್ ಮಾಡಿಬಿಟ್ಟು, ಸಾಧ್ಯ ಆದ್ರೆ ತರಗುಗಳು ಇಲ್ಲಾಂದ್ರೆ ಸೊಪ್ಪುಗಳು ಮಿಕ್ಸ್ ಮಾಡಿಬಿಟ್ಟು ಅದನ್ನ ಮುಚ್ಚಿಟ್ಬಿಟ್ರೆ ಅದು ಪುಡಿ ಪುಡಿ ಆಗ್ತಾ ಇರ್ತದೆ ಸರ್. ಪುಡಿ ಆಗ್ಲಿ ಅಂತಂದ್ರೆ ಮಗ್ತೆ ಮಾಡ್ಬೇಕು, ಆಗ ಅದು ಪುಡಿ ಆಗ್ತದೆ ಚೆನ್ನಾಗಿ. ಪುಡಿ ಆದ್ರೆ ಹಾಕ್ಲಿಕ್ಕೆ ಕಾಫಿ ಗಿಡಕ್ಕಾಗ್ಲಿ ಪೆಪ್ಪರ್ಗಾಗ್ಲಿ ಯಾವ್ದಕ್ಕಾಗ ಸುಲಭ ಆಗುತ್ತೆ. ಮತ್ತೆ ಗದ್ದೆಗೆಲ್ಲ ಸರ್ ಸಾಧಾರಣ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಇಷ್ಟು ತಿಂಗಳು ಪೂರ್ತಿ ಹಸಿ ಸಗಣಿನೇ ಗೊತ್ತಾಗುತ್ತೆ ಸರ್. ಮತ್ತೆ ಸ್ವಲ್ಪ ತಗೊಂಡೋಗಿ ಸ್ಟಾಕ್ ಮಾಡ್ಬಿಡ್ತೀವಿ, ಯಾಕೆಂದ್ರೆ ಈ ಪೈರ್ ಗಿತ್ತಾದ್ಮೇಲೆ ನಾವು ಅಗಡಿ ಅಂತ ಹೇಳ್ತಾರ, ಅದಕ್ಕೆ ಹಾಕ್ಲಿಕ್ ಬೇಕಲ್ಲ ಸರ್ ಹಾಗೇನೆ. ಮತ್ತೆ ಗದ್ದೆಗೂ ಅಷ್ಟೇ, ಸಗಣಿ ಚೆನ್ನಾಗಿ ಹಾಕ್ತಿವಿ, ಅದ್ರ ಮೇಲೆ ಸೊಪ್ಪು ಕಡ್ದಾಕ್ತಿವಿ ಸರ್. ಈಗ ನಿಮ್ಮ ಕೊಟ್ಟಿಗೆಯಿಂದ ಗದ್ದೆ ಎಷ್ಟು ದೂರ ಆಗುತ್ತೆ? ಒಂದು 150 ಮೀಟರ್ ಆಗ್ಬೋದು. ಹತ್ತಿರನೇ ಆಗುತ್ತೆ, ಹತ್ತಿರ ಆಗುತ್ತೆ ಸರ್. ಅದೇ ಮುಂಗಾರಿ ನೀವು ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ, ಕೆಸರು ಮಾಡಿ ಮಾಡೋದಕ್ಕಿಂತ ಮುಂಚಿತವಾಗಿ ಹಸಿ ಸಗಣಿಯನ್ನ ಹಾಕೊಂತ ಬಂದ್ಬಿಡ್ತೀರಿ ಅಲ್ವಾ? ಹೌದು ಹೌದು ಸರ್, ಹೌದು. ಅನುಕೂಲನೆ, ಇನ್ನು ಚೆನ್ನಾಗಿ ಬೆಳೆ ತೆಗಿಬೇಕಂತ ಒಂದು ಆಸೆ ಇದೆ ಸರ್, ನೋಡ್ಬೇಕು ಸರ್. ಹವಾಮಾನ ವೈಪರೀತ್ಯದಿಂದ ಏನೆಲ್ಲ ಆಗ್ತದೆ ಹೇಳಲಿಕ್ಕೆ ಆಗಲ್ಲ ಸರ್. ಯಾಕಂದ್ರೆ ಒಳ್ಳೆ ಟೈಮಲ್ಲಿ ಮಳೆ ಬಂದ್ರು ಮತ್ತೆ ಅದಕ್ಕೆ ಸ್ವಲ್ಪ ನಾನು ಲೇಟ್ ಆಗಿ ಸರಿ ಗದ್ದೆಗೆ ಬೀಜ ಹಾಕಿದ್ದೀನಿ ಸರ್. ಓಹೋ, ನಿಮ್ಮಲ್ಲಿ ಹೊಳೆ ಏನಾದ್ರೂ ಬರುತ್ತೆ? ಇಲ್ಲ ಸರ್. ಹಾ, ಹೊಳೆದು ಸಮಸ್ಯೆ ಇಲ್ಲ. ಪಟ್ಟಲ್ಲಿ ಚಿಕ್ಕದ ಗದ್ದೆ ನಂದೇ ಸರ್, ಯಾಕಂದ್ರೆ ಕಾಡು ನೀರೆಲ್ಲ ತುಂಬಾ ಬರ್ತದೆ ಸರ್. ಓಹೋಹೋ, ಹೇಳಿ ಚೌಮಣಿಯವರು. ಈಗ ಬೇರೆ ಬೇರೆ ಕೆಲಸನೂ ಮಾಡ್ಕೊಂಡು ಇದೇ ಒಳ್ಳೇದಂತ ಕೃಷಿಗೆ ಬಂದ್ರೆ? ಹೌದೌದು, ಯಾಕಂದ್ರೆ ನಮ್ಮ ಯೋಚನೆ ಪೂರ್ತಿ ಕೃಷಿಯಲ್ಲೇ ಇರ್ತದೆ ಸರ್. ಗದ್ದೆ ಕಾಫಿ ಅದರ ಮೇಲೆ ನಾವು ನಮ್ಮ ನಿಗಾ ಇರುತ್ತೆ ಸರ್. ಒಂದ್ ಲೆಕ್ಕದಲ್ಲಿ ಒಳ್ಳೇದು ಸರ್. ಹೌದು, ಮತ್ತೆ ಒಂದು ಹಿತಿಮಿತವಾಗಿ ಜೀವನ ಮಾಡ್ಕೊಂಡು ಹೋದ್ರೆ ಸುಖವಾಗಿರ್ಬೋದು ಕೃಷಿಯಲ್ಲಿನೂ ಅಲ್ವಾ? ಹೌದು, ನಿಜ. ಮತ್ತೆ ಹೊರಗಡೆ ಹೋದಾಗ ಪ್ರತಿಯೊಬ್ರು ಒಂದ್ ಎರಡು ಮಾತಾಡ್ತಾರೆ, ಮತ್ತೆ ಏನ್ ಕೆಲಸ ಈ ತರ ಒಂದು ಅಭ್ಯಾಸ ಇಟ್ಕೊಂಡಿರ್ತಾರೆ. ಆಗ ನೀವ್ ಹೇಗೆ ಮಾಡಿದ್ರಿ, ಅದಕ್ಕೇನ್ ಗೊಬ್ಬರ ಹಾಕಿದ್ರಿ, ಎಲ್ಲಿಂದ ಬೀಜ ತಂದ್ರಿ, ಇದೊಂದು ನಮ್ಮ ಸಂಪ್ರದಾಯ ಆಗ್ಬಿಟ್ಟಿದ್ದಾರೆ ಈಗಿನ ರೈತರು. ಇಲ್ಲದಿದ್ರು ನಮ್ಮ ರೈತರು ಹೇಗಂತಾರೆ, ವಿಜ್ಞಾನಿಗಳು ಹೇಳೋದೇ ಬೇಡ ಸರ್. ನಮ್ಮ ರೈತರೇ ಕೆಲವು ಜನ ವಿಜ್ಞಾನಿಗಳು, ಅವರೇ ಸ್ವಂತ ತಲೆ ಉಪಯೋಗಿಸಿ ಕೆಲವರು ಮಾಡ್ತಾರೆ ಸರ್. ನಿಜ ನಿಜ ನಿಜ, ಸಾಕಷ್ಟು ಅನುಭವ ಇಟ್ಕೊಂಡೇ ಜೀವನ ಮಾಡಿದೆ. ಮತ್ತೆ ಕೆಲವರು ನೋಡು ಹಾಗೆಲ್ಲ ಹೀಗೆ ಹೀಗೆಲ್ಲ ಹಾಗೆ ಅಂತ ಹೇಳ್ಕೊಡ್ತಾರೆ ಸರ್. ನಿಜ, ಮಾರ್ಗದರ್ಶನ ಮಾಡೋರು ಇದ್ದಾರೆ ಅಲ್ವಾ? ಹೌದೌದು, ಸಂತೃಪ್ತಿಯಾಗಿ ಜೀವನ ಮಾಡ್ತಾ ಇದ್ರಿ ಅಲ್ವಾ ಚೌಮಣಿಯವರೇ? ಹೌದು, ಕೊಡವ ಕುಟುಂಬ ಅಂತ ಹೇಳಿ ನಾನು ಒಬ್ಬನೇ ಇರುತ್ತೆ ಇಲ್ಲಿ. ಯಾವುದೇ ಜಾತಿ ಆಗ್ಲಿ ಯಾವುದೇ ಧರ್ಮ ಆಗ್ಲಿ ಪರಸ್ಪರ ಚೆನ್ನಾಗಿದ್ದೀವಿ ಸರ್, ಒಂದು ಕುಟುಂಬದವರಾಗಿದ್ದೀವಿ ಸರ್. ಇಲ್ಲಿ ಅನ್ಯೋನ್ಯವಾಗಿದ್ರೆ ಏನು ಸಮಸ್ಯೆ ಆಗಲ್ಲ. ಹೌದು ಹೌದು, ನೀವು ಮಾತಾಡಿದ್ದಕ್ಕೆ ಧನ್ಯವಾದಗಳು ಚೌಮಣಿಯವರೇ. ಆಯ್ತಾಯ್ತು, ನಮಸ್ಕಾರ. ಕೇಳುಗರೆ, ಇದುವರೆಗೆ ವಿವಿಧ ಭತ್ತದ ತಳಿಗಳನ್ನ ಸಾಗುವಳಿ ಮಾಡಿ ಅನುಭವ ಪಡೆದುಕೊಂಡಿರುವ ಸೋಮವಾರಪೇಟೆ ತಾಲೂಕು ಶುಂಠಿಕೊಪ್ಪ ಹತ್ತಿರ ಇರುವ ಕಾನಬೈಲು ಗ್ರಾಮದ ಚೀಕಂಡ ಚೋಮಣಿ ರಘು ಅವರ ಅನುಭವಗಳನ್ನ ಆಲಿಸಿಕೊಂಡ್ರಿ. ಅವರ ಸಂಖ್ಯೆ ಹೀಗಿದೆ: 9480052170. 9480052170. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಈಗ ಕೇಳುವ ಕೃಷಿ ಮಾಹಿತಿ. ರೈತ ಬಾಂಧವರೇ, ನಿಮಗೆ ಉಪಯುಕ್ತವಾದ ಸಂಖ್ಯೆಗಳನ್ನು ಇಲ್ಲಿ ನೀಡ್ತಾ ಇದೀವಿ. ಅಗತ್ಯ ಇರುವ ಸಂದರ್ಭಗಳಲ್ಲಿ ನೀವು ಈ ಸಂಖ್ಯೆಗೆ ಸಂಪರ್ಕ ಮಾಡಿಕೊಂಡು ಪ್ರಯೋಜನವನ್ನ ಮಾಡಿಕೊಳ್ಬಹುದು. ಕೃಷಿಗೆ ಪೂರಕವಾದ ಸಲಹೆಗಳನ್ನು ಪಡೆದುಕೊಳ್ಳಿಕ್ಕೆ 1800 4525 3553. ಕೃಷಿ ಉತ್ಪನ್ನಗಳ ಬೆಲೆ ಕುರಿತಂತೆ ನಿಮಗೆ ಅಗತ್ಯವೆನಿಸಿದರೆ ಅಥವಾ ಬೇರೆಯವರಿಗೆ ಬೇಕು ಅಂತ ಅನಿಸಿದರೆ ಈ ಸಂಖ್ಯೆಗೆ ನೀವು ಸಂಪರ್ಕಿಸಿ ಮಾತನಾಡಬಹುದು, ವಿಷಯಗಳನ್ನು ಪಡ್ಕೊಳ್ಬಹುದು. 1800 4525 1552. ಇನ್ನು ಕಾಡು ಪ್ರಾಣಿಗಳ ಹಾನಿಗೆ ಸಂಬಂಧಿಸಿದಂತೆ ನೀವು ಸಲಹೆಗಳನ್ನು ಸಹಾಯವನ್ನು ಪಡೆದುಕೊಳ್ಳಿಕ್ಕೆ ಸಂಖ್ಯೆ ಹೀಗಿದೆ: 1800 4525 1314. ತೋಟಗಾರಿಕಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ವಿಚಾರಗಳನ್ನು ಪಡೆದುಕೊಳ್ಳಿಕ್ಕೆ ಅಥವಾ ನಿಮ್ಮ ಸಂಶಯಗಳನ್ನು ಪರಿಹರಿಸಿಕೊಳ್ಳಿಕ್ಕೆ ಸಂಪರ್ಕ ಮಾಡಬೇಕಾಗಿರುವ ಸಂಖ್ಯೆ 1800 4525 7910. ಮಳೆ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳಿಕ್ಕೆ 9234345433. ಪಶುಪಾಲನೆಗೆ ಸಂಬಂಧಿಸಿದಂತೆ ಸಲಹೆಗಳನ್ನು ಪಡೆದುಕೊಳ್ಳಿಕ್ಕೆ ಅಥವಾ ನಿಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿಕೊಳ್ಳಿಕ್ಕೆ ಸಂಖ್ಯೆ ಹೀಗಿದೆ: 1800 4250012. ಕಿಸಾನ್ ಕಾಲ್ ಸೆಂಟರ್, ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನಿಮಗೆ ಸಲಹೆಗಳು ಬೇಕೆನಿಸಿದರೆ ಅಥವಾ ಬೇರೆಯವರಿಗೆ ಬೇಕು ಅನ್ನೋ ಒಂದು ವಿಚಾರ ನಿಮಗೂ ಗೊತ್ತಾದರೆ ಅವರಿಗೂ ಕೊಡಬಹುದು, ನೀವು ಸಂಪರ್ಕಿಸಬಹುದು. ಸಂಖ್ಯೆ ಹೀಗಿದೆ: 1800 4525 1553. ಹವಾಮಾನ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳಿಕ್ಕೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ 0802 2211 8. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕುರಿತಂತೆ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ 1800 4256 866 ಕರ್ನಾಟಕ ರಾಜ್ಯ ಪ್ರಕೃತಿ ವಿಪತ್ತು ನಿರ್ವಹಣಾ ಕೇಂದ್ರದ ಸಂಖ್ಯೆ ಹೀಗಿದೆ: 0800 22 7452 ಇನ್ನೊಂದು 2274 5234. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ವಾಣಿಯಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗುವುದು. ಶ್ರೋತೃಗಳು ಸಂಪರ್ಕಿಸಲು ಸಂಖ್ಯೆ 0872228661. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. बरसात के मौसम में लैंड स्लाइड जरूर होता है क्या? पहाड़ों पर मिट्टी की मजबूत पकड़ नहीं होने से ही ना बारिश में लैंडस्लाइड का खतरा बढ़ता है. तो इसमें गलती किसकी है काका? हमारी. हमारी गलती? कैसे? जैसे पेड़ ना लगाना और पेड़ों की कटाई, गलत खेती करना, लापरवाही से कूड़ा करकट फेंक देना जिससे पानी की निकासी का रुक जाना. ऐसी गलतियाँ कभी नहीं करो और लैंडस्लाइड से बचो. बिल्कुल आपके हित में तत्पर NDMA, नेशनल डिजास्टर मैनेजमेंट अथॉरिटी द्वारा जनहित में जारी. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜಂಪೆ ಪ್ರಾಯೋಜಕರು ಕರ್ನಾಟಕ ಆರ್ಯಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ. ಜಿಲ್ಲಾಡಳಿತದ ವತಿಯಿಂದ August 15 ನಡೆಯುವ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೆ ಇಂದು ನಿರ್ಧಾರ ಮಾಡಲಾಯಿತು. ಮಡಿಕೇರಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ತಗೊಳ್ಳಲಾಯಿತು. ಕಳೆದ ಸಲ COVID-19 ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಇತ್ತೆ, ಹಂಗೇನೆ ವಿದ್ಯಾರ್ಥಿಗಳೂ ಭಾಗವಹಿಸಿತ್ತೆ. ಈ ಸಲ COVID-19 ಮತ್ತೆ ಹೆಚ್ಚಾಗ್ತಿರುವುದರಿಂದ ಶಾಲೆ ಶುರು ಆಗದಿರುವುದರಿಂದ ಕಳೆದ ಸಲದಂಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿಕೆ ತೀರ್ಮಾನ ಮಾಡಲಾಯಿತು. ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರವು ಬೇರೆ ಬೇರೆ ಉಪಸಮಿತಿಗಳಿಗೆ ವಹಿಸಿರುವ ಜವಾಬ್ದಾರಿನ ಸರಿಯಾಗಿ ನಿರ್ವಹಣೆ ಮಾಡಕೂತ ಸಲಹೆ ಮಾಡಿದವು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕೆಟಿ ದರ್ಶನ್ ಅವರು ಸ್ವಾತಂತ್ರ್ಯೋತ್ಸವ ಅಮೃತ ಮಹೋತ್ಸವ ನಿಟ್ಟಲ್ಲಿ ಇಲಾಖೆಯ ವತಿಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಉದ್ದೇಶಿಸಲಾಯಿತು. ಈ ನಿಟ್ಟಲ್ಲಿ August 5 ಮಡಿಕೇರಿನ ಜನರಲ್ ತಿಮ್ಮಯ್ಯ ಮ್ಯೂಸಿಯಂನಲ್ಲಿರುವ ಯುದ್ದ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗಿಡ ನೆಡುವ ಕಾರ್ಯಕ್ರಮ, August 20 ಗುಡ್ಡೆಮನೆ ಅಪ್ಪಯ್ಯಗೌಡ ಪ್ರತಿಮೆಗೆ ಪುಷ್ಪಾರ್ಚನೆ ಹಂಗೆ ಗಿಡ ನೆಡೆದು, 25 ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಪ್ರತಿಮೆಗೆ ಪುಷ್ಪಾರ್ಚನೆ ಮತ್ತೆ ಗಿಡ ನೆಡೆದು, ಹಿಂಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಯಿತು ಅಂತ ಹೇಳಿದವು. ಈ ಸಂದರ್ಭ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ, ಉಪವಿಭಾಗಾಧಿಕಾರಿ ಈಶ್ವರ್ ಕುಮಾರ್ ಕಂಡು ಸೇರಿದಂಗೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗ ಮುಖ್ಯಪಟ್ಟು ಹಾಜರಿದ್ದವು. ಕೊಡಗು ಜಿಲ್ಲೆಗೆ ಕೋವಿಡ್ ಲಸಿಕೆ ಪೂರೈಕೆ ಆಗದರಿಂದ ನಾಳೆ ಜಿಲ್ಲಾಸ್ಪತ್ರೆಯ ಮಹಿಳಾ ಮತ್ತು ಮಕ್ಕಳ ವಾರ್ಡ್ನ ಬಸರಿ ಹೆಣ್ಮಕ್ಕಳಿಗೆ ಬಿಟ್ಟು ಬೇರೆ ಯಾವುದೇ ಲಸಿಕಾ ಕೇಂದ್ರದಲ್ಲಿ ಕೋವಿಡ್ ಲಸಿಕಾ ಅಭಿಯಾನ ಇರದೂಲೆತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಕೆ ಮೋಹನ್ ಅವರು ತಿಳಿಸಿದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ವತಿಯಿಂದ ದೃಶ್ಯ ಮಾಧ್ಯಮದಲ್ಲಿ ಅರೆಭಾಷೆ ತೇಳುವ ವಿಷಯದ ಬಗ್ಗೆ 3 ದಿನಗಳ ಕಾರ್ಯಾಗಾರ ಹಮ್ಮಿಕೊಳ್ಳಲು ನಿರ್ಧರಿಸಲಾಯಿತು. ಲೆಕ್ಕದ ಸದಸ್ಯರಿಗೆ ಮಾತ್ರ ಅವಕಾಶ ಇರುವುದರಿಂದ ತಮ್ಮ ಅನುಭವದ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳಲಾದೆ ಕುಸಿರವು ಆಗಸ್ಟ್ 16ರೊಳಗೆ ಅಕಾಡೆಮಿನ ಕಚೇರಿಯಲ್ಲಿ ನೋಂದಣಿ ಮಾಡಿಕೊಳ್ಳಕ. ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಕೊಡಗು ಜಿಲ್ಲಾ ಯುವ ಒಕ್ಕೂಟಗಳ ಕೂಡುಕೂಟಲ್ಲಿ ಇದೇ 14ಕ್ಕೆ ಕಗ್ಗೋಡ್ಲು ಗ್ರಾಮದ ದಿವಂಗತ ಸಿಡಿ ಬೋಪಯ್ಯ ಅವರ ಗದ್ದೆಯಲ್ಲಿ 2021-22 ಸಾಲಿನ ರಾಜ್ಯಮಟ್ಟದ ಮುಕ್ತ ಕೆಸರುಗದ್ದೆ ಕ್ರೀಡಾಕೂಟ ಮತ್ತೆ ಆಟೋಟ ಸ್ಪರ್ಧೆ ನಡೆದಿದೆ. ಕುಸಿರವು ಇದೇ 12ರೊಳಗೆ ಹೆಸರು ನೋಂದಾಯಿಸಿ ಕಣಕ್ಕಂತ ಆಯೋಜಕರು ತಿಳಿಸಿದರು. ಜಿಲ್ಲೆಯಲ್ಲಿ ವಸತಿ ವಿದ್ಯಾರ್ಥಿ ನಿಲಯ ಅಂಗನವಾಡಿ ಕಚೇರಿಗ ಸಮುದಾಯ ಭವನ ಕಸ ವಿಲೇವಾರಿ ಚೌಟುಗಳ ಹಿಂಗೆ ಬೇರೆ ಬೇರೆ ಉದ್ದೇಶಗಳಿಗೆ ಜಾಗ ಕಾಯ್ದಿರಿಸಿಕೊಳ್ಳಕೂತ ಮನವಿಗ ಬರ್ತಾವುಟ್ಟು ಆ ನಿಟ್ಟಿನಲ್ಲಿ ಸಂಬಂಧಪಟ್ಟ ಇಲಾಖಾಧಿಕಾರಿಗ ಮತ್ತೆ ಕಂದಾಯ ಇಲಾಖೆನ ಅಧಿಕಾರಿಗ ಸಮನ್ವಯತೆಯಿಂದ ಅಗತ್ಯ ಕ್ರಮ ತಗೊಳ್ಳಕೂತ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ಲವು ನಿರ್ದೇಶನ ಕೊಟ್ಟಳು. ಇಂದು ಮಡಿಕೇರಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಯಲ್ಲಿ ನಡೆದ ಕಂದಾಯ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಬೇರೆ ಬೇರೆ ಇಲಾಖೆಗಳ ಬೇಡಿಕೆಗಳಿಗೆ ಸಂಬಂಧಿಸಿದಂಗೆ ಬೇಗ ಸ್ಪಂದನೆ ಕೊಡದರೊಟ್ಟಿಗೆ ಇಲಾಖಾಧಿಕಾರಿಗೆ ವಿಶೇಷ ಆಸಕ್ತಿ ವಹಿಸಕೂತೆಯು ಸೂಚನೆ ಕೊಟ್ಟು ಈ ಸಂದರ್ಭದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರ ಎಲ್ಲಾ ತಾಲೂಕುಗಳ ತಹಶೀಲ್ದಾರರು ಬೇರೆ ಬೇರೆ ಇಲಾಖೆಗೆ ಅಧಿಕಾರಿಗ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದು. ಆಂಗಿಕ ಮಲ್ಟಿಮೀಡಿಯಾ ಮತ್ತೆ ಗೌಡರ ಯುವ ಸೇವಾ ಸಂಘ ಸುಳ್ಯ ಇವರ ಕೂಡುಕೂಟಲ್ಲಿ ಆರ್ಟಿ 18 ವಿಶ್ವ ಅರೆಭಾಷೆ ಹಬ್ಬ 2021 ಎರಡನೇ ವರ್ಷದ ವಿಶ್ವ ಅರೆಭಾಷೆ ಹಬ್ಬದ ಉದ್ಘಾಟನಾ ಜಂಬರ ನಾಳೆ ಬೆಳಿಗ್ಗೆ 9 ಗಂಟೆಗೆ ಮದುವೆಗದ್ದೆ ಭೋಜಪ್ಪ ಗೌಡ ಸಭಾಬಾಡೆ ಶ್ರೀ ವೆಂಕಟರಮಣ ಟವರ್ ಮೊಗರ್ಪಣೆ ಇಲ್ಲಿ ನಡೆದಿದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ವತಿಯಿಂದ ಹೆಸರು ಪಡೆದ ಚಿತ್ರಕಲಾವಿದ ರಂಗ ನಿರ್ದೇಶಕ ಮೋಹನ್ ಸೋನಾ ಅವರ ಸಾಕ್ಷ್ಯಚಿತ್ರ ಪ್ರದರ್ಶನ ಇದೇ 14ರ ಬೆಳಿಗ್ಗೆ ಮಡಿಕೇರಿನ ಭಾರತೀಯ ವಿದ್ಯಾಭವನದಲ್ಲಿ ನಡೆದಿದೆ. ಮೈಸೂರು ರಂಗಾಯಣದ ನಿರ್ದೇಶಕರಾದ ಅಡ್ಡಂಡ ಕಾರ್ಯಪ್ಪ, ಕರ್ನಾಟಕ ಜನಪದ ಪರಿಷತ್ ಕೊಡಗು ಜಿಲ್ಲಾ ಘಟಕದ ಅಧ್ಯಕ್ಷರಾದ ಬಿಜಿ ಅನಂತಶಯನ, ಕೊಡಗು ಗೌಡ ಸಮಾಜದ ಅಧ್ಯಕ್ಷರಾದ ಪೇರಿಯನ ಜಯಾನಂದ, ನಿರ್ದೇಶಕರಾದ ಜೀವನರಾಮ್ ಸುಳ್ಯ, ಅಕಾಡೆಮಿನ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಕಜಗದ್ದೆ ಸೇರಿದಂತೆ ಸದಸ್ಯರು ಭಾಗವಹಿಸುವೆ. ಕೊಡಗು ಜಿಲ್ಲೆಯಲ್ಲಿ ಇಂದು 7 ಹೊಸ ಕೋವಿಡ್ 19 ಪ್ರಕರಣಗ ದೃಢಹಟ್ಟು. 7 ಪ್ರಕರಣಗ ರ್ಯಾಪಿಡ್ ಆಂಟಿಜೆನ್ ಪರೀಕ್ಷೆ ಮೂಲಕ ದೃಢಹಟ್ಟು. ಮಡಿಕೇರಿ ತಾಲೂಕುಲಿ 1, ಸೋಮರಪೇಟೆ ತಾಲೂಕುಲಿ 4, ವೀರಶಪೇಟೆ ತಾಲೂಕುಲಿ 2 ಪ್ರಕರಣಗ ವರದಿಯಟ್ಟು. ಜಿಲ್ಲೆಯ ಒಟ್ಟು ಕೋವಿಡ್ 19 ಪ್ರಕರಣಗಳ ಸಂಖ್ಯೆ 31,825 ಆಗಿದ್ದು ಕಳೆದ 24 ಗಂಟೆಗಳ ಅವಧಿಯಲ್ಲಿ 61 ಜನ ಹುಷಾರಾಗಿ ಮನೆಗೆ ಹೋದರೆ 465 ಸಕ್ರಿಯ ಪ್ರಕರಣಗ ಒಳು. ಕಳೆದ 24 ಗಂಟೆಗಳ ಅವಧಿಯಲ್ಲಿ 1 ಸಾವು ಆಗಿದ್ದು ಇಲ್ಲಿ ಮುಟ್ಟ 398 ಮರಣ ಪ್ರಕರಣಗ ಕಂಡುಬಂದಿತು. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 92 ಆಗಿದ್ದು ಪಾಸಿಟಿವಿಟಿ ರೇಟ್ ಶೇಕಡ 2.28 ಆಟೂತ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲವು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. Breathe like a lion, crouch like a tiger, show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi Palace Toyota near Kavini Hall, CV Shankar Road, Madikeri. Call 7022671919. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. 0% ಇಂಟ್ರೆಸ್ಟ್ ನಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ ಐಟಮ್ ಗಳಿಗೂ ಸಾಲ ಸೌಲಭ್ಯ. ಬಾಶ್ ವಾಷಿಂಗ್ ಮೆಷಿನ್, ಮೈಕ್ರೋ ಓವರ್ ಡ್ರೈಯರ್, ಡಿಶ್ ವಾಷರ್ ಗಳ ಮೇಲೆ ಭಾರಿ ಕಡಿತ, ಉಚಿತ ಕೊಡುಗೆಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು ಹಾಗೂ ಫರ್ನಿಚರ್ ಗಳ ಬೃಹತ್ ಮಳಿಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 2255571. ವಾವ್, ಇಷ್ಟೊಂದು ದೊಡ್ಡ ವೆಡ್ಡಿಂಗ್ ಶಾಪ್! ಮದುವೆ ಬಟ್ಟೆಗಳ ಖರೀದಿಗೆ ಇನ್ನು ಟೆನ್ಷನ್ ಬೇಡ. ಹೌದು, ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ ಶಾದಿ ವೆಡ್ಡಿಂಗ್ ಸೆಂಟರ್. ನಿಮ್ಮ ಕುಟುಂಬದೊಂದಿಗೆ ಬಟ್ಟೆ ಖರೀದಿಸಲು ಬನ್ನಿ ಶಾದಿ ವೆಡ್ಡಿಂಗ್ ಸೆಂಟರ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ತಿರ, ವಿರಾಜಪೇಟೆ ಮತ್ತು ಮೇನ್ ರೋಡ್ ನಾಪೋಕ್ಲು. ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಗೋಣಿಗೊಪ್ಪ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳ ಉತ್ತಮ ಗುಣಮಟ್ಟದ ಕಳೆ ಕುಚ್ಚುವ ಯಂತ್ರಗಳು, ಕೀಟನಾಶಕಗಳು, ಸಿಂಪರಣಾ ಯಂತ್ರಗಳು, ಕಾಫಿ ತುಂಬಿಸುವ ಪ್ಲಾಸ್ಟಿಕ್ ಚೀಲಗಳು, ಟಾರ್ಪಾಲಿನ್ಸ್, ಎಲ್ಲ ವಿಧದ ನೀರಾವರಿ ಪಂಪ್ ಸೆಟ್ಗಳು ಲಭ್ಯ. ಅಲ್ಲದೆ ನಮ್ಮಲ್ಲಿ ಸ್ಪ್ರಿಂಕ್ಲರ್ ಜೆಟ್ಗಳು ಮತ್ತು ಸ್ಕಿಪ್ಪರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಕೂಡ ಲಭ್ಯ. ನಮ್ಮಲ್ಲಿ ಮನೆ ಬಳಕೆ ಹಾಗೂ ವಾಣಿಜ್ಯ ಬಳಕೆಯ ಜನರೇಟರ್ ಕೂಡ ದೊರೆಯುತ್ತದೆ. ಸಂಪರ್ಕಿಸಿ ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಪ್ಲಾಂಟರ್ಸ್ ನೀಡ್ಸ್, ಆಪೋಸಿಟ್ ಕಾರ್ಪೊರೇಷನ್ ಬ್ಯಾಂಕ್, ಬೈಪಾಸ್ ರೋಡ್, ಗೋಣಿಗೊಪ್ಪಲ್. ಕಾಲ್ 08274298705, ಮೊಬೈಲ್ 9972218440 ಅಥವಾ 9448448744. ಟಾಟಾ ಉತ್ಪನ್ನಗಳ ಎಲ್ಲಾ ಮಾದರಿಯ ಪ್ಯಾಸೆಂಜರ್ ಕಾರ್ಗಳ ಬುಕಿಂಗ್ ಆಗಿ ಕೂಡಲೇ ಸಂಪರ್ಕಿಸಿ ಅರಸ್ ಕಾರ್, ಮಡಿಕೇರಿ ಹಾಗೂ ಗುಣಿಗೊಪ್ಪ. ಬುಕಿಂಗ್ ಹಾಗೂ ವಿವರಗಳಿಗೆ ಕಾಲ್ ಮಾಡಿ ಮಾದೇಟಿದ ಅಯ್ಯಪ್ಪ 9611300388. ಕುಶಾಲನಗರದ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಇತ್ತೀಚೆಗೆ ಅತ್ಯಂತ ಬೇಡಿಕೆಯಲ್ಲಿರುವ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಆಪ್ಟಮಾಲಜಿ ಟೆಕ್ನಾಲಜಿ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ವಿದ್ಯಾರ್ಹತೆ SSLC PUPCMP. ಸಂಪರ್ಕಿಸಿ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜು, ಆಕ್ಸಿಸ್ ಬ್ಯಾಂಕ್ ಹಿಂಭಾಗ, ಕುಶಾಲನಗರ. ಕಾಲ್ 9480033514. ಮಳೆಗಾಲಕ್ಕೆ ಬೇಕಾದ ಅತಿ ನೂತನ ಫ್ಯಾಷನ್ ನ ರೈನ್ ಕೋಟ್, ಜರ್ಕಿನ್, ಸ್ವೆಟರ್, ಪುಲ್ ಓವರ್ ತಗೊಳಕ್ಕೆ ಇಂದೇ ಭೇಟಿ ಕೊಡಿ ಅಭಿಷೇಕ್ ಸೆಲೆಕ್ಷನ್ಸ್, ಸತ್ಯನಾರಾಯಣ ಕಾಂಪ್ಲೆಕ್ಸ್, ಮೇನ್ ರೋಡ್, ವಿರಾಜಪೇಟೆ. ಮಡಿಕೇರಿಯ ಕ್ವಿಕರ್ ಬಜಾರ್ ನಲ್ಲಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಇನ್ನಿತರ ಗೃಹೋಪಯೋಗಿ ವಸ್ತುಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್, ಫರ್ನಿಚರ್ ಗಳ ಮೇಲೆ ಅಪ್ ಟು 30% ಡಿಸ್ಕೌಂಟ್. ಕ್ವಿಕರ್ ಬಜಾರ್, ಆಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಗೌಳಿಬೀದಿ, ಮಡಿಕೇರಿ. ಓಪನಿಂಗ್ ಶಾರ್ಟ್ಲಿ ಎಟ್ ನಾಪೋಗ್ಲು. ಕಣ್ಣಿನ ಎಲ್ಲಾ ಚಿಕಿತ್ಸೆಗಳು ಈಗ ಮಡಿಕೇರಿಯ ಈಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ಲಭ್ಯ. ಉತ್ಕೃಷ್ಟ ತಂತ್ರಜ್ಞಾನ, ನುರಿತ ತಜ್ಞರು. ಸಂಪರ್ಕಿಸಿ ಈಕ್ಷಾ ಕಣ್ಣಿನ ಆಸ್ಪತ್ರೆ, ರೇಸ್ ಕೋರ್ಸ್ ರೋಡ್, LIC ಹತ್ತಿರ, ಮಡಿಕೇರಿ. ಕಾಲ್ 9481482114. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ. ಫರ್ನಿಚರ್ ತಗೊಳ್ಳಕ್ಕೆ ಈ ರೀತಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕಾದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟ್ಟಿ. ಸ್ವಿಸ್ ಗೋಲ್ಡ್ ನಿಮಗಾಗಿ ತಂದಿದೆ ಅತಿ ನೂತನ ಫ್ಯಾಷನ್ ನ ಮದುವೆ ಚಿನ್ನಾಭರಣಗಳ ಬಹುದೊಡ್ಡ ಕಲೆಕ್ಷನ್. ಅಡ್ವಾನ್ಸ್ ಬುಕಿಂಗ್ ಮಾಡಿ. ನೀವು ಬುಕ್ ಮಾಡಿದ ದಿನದ ಬೆಲೆ ಅಥವಾ ಖರೀದಿಸುವ ದಿನದ ಬೆಲೆ ಯಾವುದು ಕಡಿಮೆ ಇರುತ್ತೋ ಆ ಬೆಲೆಯಲ್ಲಿ ಚಿನ್ನಾಭರಣ ನಿಮ್ಮದಾಗಿಸಿ. ಇನ್ನು ಇಂದು ಸುವರ್ಣ ನಿಮಿಷಗಳು ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ತಿರ, ವಿರಾಜಪೇಟೆ. ಕೊಡಗು ಜಿಲ್ಲಾ ಸಹಕಾರ ಮಾರಾಟ ಮಹಾಮಂಡಳ ನಿಯಮಿತ ಫೆಡರೇಷನ್ ನ ಪೊನ್ನಂಪೇಟೆ ಶಾಖೆ ಇದೀಗ ಪೊನ್ನಂಪೇಟೆ ಮುಖ್ಯ ರಸ್ತೆಯ ರಾಮಕೃಷ್ಣ ಅಕ್ಕಿಗಿರಣಿ ಮುಂಭಾಗ ಶ್ರೀ ಕೆಚೆಟ್ಟಿರ ಜಯ ಅವರ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಗ್ರಾಹಕರು ಎಂದಿನಂತೆ ಸಹಕರಿಸಬೇಕಾಗಿ ಫೆಡರೇಷನ್ ಪ್ರಕಟಣೆ ಕೋರಿದೆ. ಶ್ಯೂರ್ ಕ್ಯೂರ್ ಫಿಸಿಯೋಥೆರಪಿ ಮತ್ತು ಮ್ಯಾನ್ಯುಯಲ್ ಥೆರಪಿ ಸೆಂಟರ್ ಇದೀಗ ಸೋಮವಾರದಿಂದ ಶನಿವಾರದವರೆಗೆ ಮಡಿಕೇರಿ, ವಿರಾಜಪೇಟೆ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ ಪುನಾರಂಭಗೊಂಡಿದೆ. ಕೋವಿಡ್ ನಂತರದ ಅನಾರೋಗ್ಯ ಸಮಸ್ಯೆಗಳು ಮತ್ತು ಪುನಶ್ಚೇತನಕ್ಕಾಗಿ ಫಿಸಿಯೋಥೆರಪಿ ಮತ್ತು ಮ್ಯಾನ್ಯುಯಲ್ ಥೆರಪಿ ಸೆಂಟರ್ನಲ್ಲಿ ಚಿಕಿತ್ಸೆ ನೀಡಲಾಗುವುದು. ಅವಶ್ಯವಿರುವವರು ಸಂಪರ್ಕಿಸಿ 810551321. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ನಿಧನ ಸುದ್ದಿ. ಕುಂಜಲಗೇರಿ ಗ್ರಾಮತ್ರ ವಲ್ಲಂಡ ಕುಶಾಲಪ್ಪ ಹ್ಯಾರಿಯಂಗ ಇಂದು ವೈಪತ್ತು ಮರಣಪಟ್ಟಿದ್ದು 63 ವಯತ್ರ ವಲ್ಲಂಡ ಕುಶಾಲಪ್ಪ ಹ್ಯಾರಿ ಎಂಗಡ ಆಕೇರಿ ಕಾರ್ಯ ನಾಳೆ ಮಜ್ಜನ 12 ಗಂಟೆಗೆ ಎಂಗಡ ಸ್ವಂತ ಮನೆಯಲ್ಲಿ ನಡಪಂದು ಒಕ್ಕಕಾರ ಅರಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ CIT ಪೊನ್ನಂಪೇಟೆ, ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ PU ಕಾಲೇಜ್ ಪೊನ್ನಂಪೇಟೆ. ವಿಶಾಲ ಪರಿಸರ, ನುರಿತ ಉಪನ್ಯಾಸಕರು, ಸುಸಜ್ಜಿತ ಲ್ಯಾಬ್, ಪ್ರತ್ಯೇಕ ಹಾಸ್ಟೆಲ್. ವಿವರಗಳಿಗಾಗಿ ಮೊಬೈಲ್ 9611555457. ಸಮಾಚಾರ ಓದಿಯಂಡುಳ್ಳು ಕಣ್ಣಚಂಡ ಜಾಗೃತಿ ಭೀಮಯ್ಯ. ನಗರತ್ರ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡೆಯಲ್ಲಿ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಅಯ್ಯಂಡ ಕೋರ್ವಕಾರಿಕೆಯಲ್ಲಿ ಇಂದು ಪೂರ್ವಭಾವಿ ಸಭೆ ನಡೆದದ್ದು. ಜಿಲ್ಲಾಡಳಿತತ್ರ ಆದನೆಯಲ್ಲಿ ಆಗಸ್ಟ್ 15 ನಡಪ ಸ್ವಾತಂತ್ರ್ಯ ದಿನಾಚರಣೆನ ಈ ಕುರಿಯು COVID-19 ಅರ ಆಯಂಡುಳ್ಳು ನಿಟ್ಟಲು ಮಕ್ಕಕ್ಕ ಸ್ಕೂಲ್ ಶುರು ಆಕತಾನಗೊಂಡು ಕೈಂಜ ಕುರಿರನಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲತೆ ಆಚರಣೆ ಮಾಡೋಕೆ ನಿರ್ಧಾರ ಮಾಡುಚಿ. ಸ್ವಾತಂತ್ರ್ಯ ದಿನತನ ವ್ಯವಸ್ಥಿತವಾಯಿತು ಆಚರಣೆ ಮಾಡೋ ನಿಟ್ಟಲು ಕ್ರಮ ವಹಿಸಿಯೋಕೆ ಸಂಬಂಧಪಟ್ಟ ಅಧಿಕಾರಿಯಕ್ಕೆ ಜಿಲ್ಲಾಧಿಕಾರಿ ಸೂಚನೆ ಕೊಡ್ತದೆ. ಕೊಡಗು ಜಿಲ್ಲೆಗೆ ಕೋವಿಡ್ ಚೂದುಮದ್ದರ ಕೊರತೆ ಉಳ್ಳನುಗೊಂಡು ನಾಳೆ ಜಿಲ್ಲಾಸ್ಪತ್ರೆಯ ಪೊನ್ನಾಳ ಪಿಂಜ ಮಕ್ಕಳ ವಾರ್ಡ್ಲು ಉಳ್ಳಯಂಗಳ ಬುಟ್ಟಿದ್ದು ಜಿಲ್ಲೆಯ ಏದೇಕ್ ಚೂದುಮದ್ದು ಕೇಂದ್ರದ ಅಭಿಯಾನ ಇಪ್ಪಲ್ಲ ಎಂದು ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾ ಕೆ ಮೋಹನ್ ಅವು ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಮೂರ್ನಾಡಲು ಬೋರೆ ಬೋರೆ ಸಂಘ ಸಂಸ್ಥೆಯ ಪಿಂಜ ಸಾರ್ವಜನಿಕಂಗಡ ಸಹಭಾಗಿತ್ವದ ಕೋವಿಡ್ ಮುಕ್ತ ಗ್ರಾಮ ಕಾರ್ಯಕ್ರಮ ನಡೆದುಚಿ. ಗ್ರಾಮೀಣ ಭಾಗದ ಪಬ್ಯಂಡುಳ್ಳು ಕೊರೋನಾ ಅಂಟು ಕಾಯಿಲೆನ ಪುಡ್ತಕ ಕೊಂಡೊಬ್ಬಕ್ಕೆ ಚರ್ಚೆ ನಡೆದಚಿ. ಈ ಕಾರ್ಯಕ್ರಮಕ್ಕೆ ಕೂಡಿ ಅಡಿತ ತಕ್ಕ ಬರೆದ ಮಕ್ಕಳ ತಜ್ಞ ಡಾ ಬಿಸಿ ನವೀನ್ ಕುಮಾರ್ ಅವು ಕೇಂದ್ರ ಪಿನ್ನ ರಾಜ್ಯ ಸರ್ಕಾರ ಹತ್ರ ಆದನೆಯಲ್ಲಿ ಸುಮಾರು 950 ಅವರ ಕಾರ್ಯಕ್ರಮತನ ಜಾರಿಗೆ ಎಡ್ತ ಬಂದಿತ್ತು. ಇದನ್ನ ಪ್ರಯೋಜನತನ ಜನ ಪಡೆದುಕೊಂಡು ಪ್ರತಿ ಗ್ರಾಮತನ ಕೋವಿಡ್ ಮುಕ್ತ ಗ್ರಾಮ ಆಯ್ತು ಮಾಡೋಕೆ ಪ್ರತಿಯೊಬ್ಬನೂ ಸರ್ಕಾರ ಹತ್ರ ಕೂಟಕ್ಕೆ ಕೈ ಕೊಟ್ಟೊಂಡು ಅವು ಅಣ್ಣಿ. നഗരത്ത് പുതിയതായിട്ട് നിർമ്മാണം അടിയുള്ളൂ ഐടിഐ ഹെച്ചുവരി കട്ടട പിന്നെ മടിക്കേരിയിലെ ഫസ്റ്റ് ഗ്രേഡ് കോളേജ് കട്ടട നിർമ്മാണക്ക് സംബന്ധപ്പെട്ടെന്നൊക്കെ നിനാന്ത് ശാസക എം പി അപ്പച്ചുരഞ്ജനവും ജാഗ പരിശീലനം മടിത്ത് സംബന്ധപ്പെട്ട എഞ്ചിനീയർ പിന്നെ അധികാരിയുടെ കൂടെ ചർച്ച നടത്തി. കർണാടക കോടവ